ಚಿತ್ರದುರ್ಗದ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 19/12/2025 ಶುಕ್ರವಾರ ಸಂಜೆ 6 ಗಂಟೆಯಿಂದ ರಾತ್ರಿ 9:30 ಹಮ್ಮಿಕೊಳ್ಳಲಾಗಿದೆ. ಭಕ್ತರು ತುಪ್ಪ ಮತ್ತು ತುಪ್ಪದ ಬತ್ತಿ ತಂದು ಹಣತೆ ಹಚ್ಚಿ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಲಾಗಿದೆ. ಶುಭ ಕೋರುತ್ತಾರೆ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸೇವಾ ಟ್ರಸ್ಟ್, ಎಸ್ಪಿ ಕಚೇರಿ ಮುಂಭಾಗ, ಮುನ್ಸಿಪಲ್ ಕಾಲೋನಿ, ಕೆಳಗೋಟೆ, ಚಿತ್ರದುರ್ಗ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇನ್ನು ಮುಂದೆ ಕೇಳಿ, ಕೊಳವೆ ಬಾವಿಗಳಿಗೆ ಅಳವಡಿಸಲಾಗುವ ಮೋಟಾರ್ ಸ್ಟಾರ್ಟರ್ ನ ವೈಶಿಷ್ಟ್ಯಗಳ ಕುರಿತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಕಾಶಿಪುರ ಗ್ರಾಮದ ಇಂಜಿನಿಯರಿಂಗ್ ಪದವೀಧರ ಧನಂಜಯ್ ಎಲ್ ಅವರ ಸಂದರ್ಶನದ ಅಂತಿಮ ಭಾಗ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ಕಾಶಿಪುರ ಗ್ರಾಮದ ಎಲ್ ಧನಂಜಯ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕಳೆದ ಕಾರ್ಯಕ್ರಮದಲ್ಲಿ ಕೊಳವೆ ಬಾವಿಗೆ ಅಳವಡಿಸುವಂತಹ ಮೋಟಾರ್ ಸ್ಟಾರ್ಟರ್ ಬಗ್ಗೆ ಸಾಕಷ್ಟು ವಿಷಯ ತಿಳಿಸಿಕೊಟ್ಟಿದ್ರು. ಅದು ಇನ್ನೂ ಸಾಕಷ್ಟು ವಿಷಯ ಇರೋದ್ರಿಂದ ನಾವು ಇವತ್ತು ಅವ್ರ ಕಾರ್ಯಕ್ರಮ ಮುಂದುವರೆಸಿ ಇನ್ನೂ ಸಾಕಷ್ಟು ನಮ್ಮ ರೈತರಿಗೆ ಬೇಕಾದಂತಹ ವಿಷಯಗಳನ್ನು ತಿಳ್ಕೊಳ್ಳೋಣಂತೆ. ಸರ್, ಕಳೆದ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯ ತಿಳಿಸಿಕೊಟ್ರಿ ಸರ್. ನಿಜ ಹೇಳ್ಬೇಕಂದ್ರೆ ನಮ್ಮ ರೈತರಿಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ. ಹಂಗಾಗ್ಬಿಟ್ಟು ಇದರಲ್ಲಿ ತಿಳ್ಕೊಂಡಷ್ಟು ಇನ್ನೂ ಸಾಕಷ್ಟು ತಿಳ್ಕೊಳ್ಳೋ ವಿಷಯಗಳು ಬಹಳ ಇದಾವೆ. ಇಷ್ಟೊಂದೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗ್ತದೆ ಒಬ್ಬ ರೈತರು, ಇದ್ರ ಬಗ್ಗೆ ಏನಾದ್ರೂ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಏನಾದ್ರು ಮಾಡ್ತಾ ಇರ್ತೀರಾ ಸರ್ ನೀವು? ಹೌದು ಸರ್, ಮಾಡ್ತಿರ್ತೀವಿ ಸರ್. ಕೆಲವು ಜಾತ್ರೆಗಳಿಗೆಲ್ಲ ಹೋಗ್ತಿರ್ತೀವಿ, ಅವ್ರದ್ದು ಪ್ರಾಬ್ಲಮ್ ಏನ್ ಫೇಸ್ ಮಾಡ್ತಾ ಇದಾರೆ. ಈಗ ನಮ್ದು ಪ್ರಾಡಕ್ಟ್ ಆ ಪ್ರಾಬ್ಲಮ್ ಅಲ್ಲಿ ಏನು ಹೊರಗಡೆ ಬರ್ತೀವಿ ನಾವು, ಅದನ್ನ ನಮ್ ಪ್ರಾಡಕ್ಟ್ ಯೂಸ್ ಮಾಡ್ಕೋಬೇಕು, ಅದ್ರ ಬಗ್ಗೆ ತಿಳ್ಸ್ಕೊಳಿ. ಇರೋ ಪ್ರಾಡಕ್ಟ್ ಅಲ್ಲಿ ಏನ್ ಚೇಂಜಸ್ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗತ್ತೆ, ಕೆಲವೊಂದು ಫುಲ್ ಸೆಟ್ ತಗೊಳಕಾಗಲ್ಲ ಸರ್ ರೈತರು. ಆ ಟೈಮ್ ಅಲ್ಲಿ ಇರೋ ಸ್ಟಾರ್ಟರ್ ಅಲ್ಲಿ ಏನ ಚೇಂಜಸ್ ಬದಲಾವಣೆ ಮಾಡ್ಕೋಬೇಕು ಅದನ್ನ ನಾವು ಹೇಳ್ತೀವಿ, ಅವ್ರಿಗೆ ಸಜೆಷನ್ ಹೇಳ್ತೀವಿ, ಅವ್ರ ಫೀಡ್ಬ್ಯಾಕ್ ತಗೊಂತೀವಿ, ಅವ್ರ ಪ್ರಾಬ್ಲಮ್ ಏನ್ ಫೇಸ್ ಮಾಡ್ತಾ ಇದ್ರೆ ಅದಕ್ಕೆಲ್ಲ ನಾವು ಕೊಡ್ತೀವಿ ಸರ್. ಈ ಕೃಷಿ ಮೇಳಗಳಲ್ಲಿ ಬೇರೆ ಕಡೆ ಭಾಗವಹಿಸ್ತಾ ಇರ್ತೀರಾ ಸರ್? ಎಲ್ಲ ನಾವು ಯೂಶಲಿ ನಾವು ಚಿತ್ರದುರ್ಗದಲ್ಲಿ ಎಲ್ಲ ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್. ಜಾತ್ರೆಗಳಲ್ಲಾಗ್ಲಿ, ಫಂಕ್ಷನ್ ಗಳಾಗಲಿ, ಈ ತರದ ಅವೇರ್ನೆಸ್ ಕೊಡ್ತೀವಿ. ಕೆಲವೊಂದು ಹಳ್ಳಿಗಳ ಕಡೆ ಹೋಗ್ತೀವಿ, ಪ್ರಾಬ್ಲಮ್ಸ್ ನ ನಾವು ನಮ್ಮ ಪ್ರಾಡಕ್ಟ್ ನ ಅಡ್ವರ್ಟೈಸ್ ಮಾಡಕ್ ಹೋಗ್ತೀವಿ. ನಮ್ದ್ರಲ್ಲಿ ಪ್ರಾಡಕ್ಟ್ ಅಲ್ಲಿ ಈ ತರ ಫ್ಯೂಚರ್ಸ್ ಇದೆ, ಅಪ್ಲಿಕೇಶನ್ಸ್ ಇದಾವೆ, ಫಂಕ್ಷನ್ಸ್ ಇದಾವೆ, ವೈಶಿಷ್ಟ್ಯಗಳು ಏನ ನಮ್ಮ ಪ್ರಾಡಕ್ಟ್ ಅಲ್ಲಿ ಏನಿದಾವೆ, ನಿಮ್ದ್ರಲ್ಲಿ ಏನಿಲ್ಲ, ಇದನ್ನ ಅಳವಡಿಸ್ಕೊಳ್ರಿ. ಈ ತರ ಯೂಸ್ ಮಾಡೋದ್ರಿಂದ ಹಿಂಗೆ ಪ್ರಾಬ್ಲಮ್ ಆಗತ್ತೆ, ನಿಮ್ದು ಈ ತರ ಯೂಸ್ ಮಾಡಿದ್ರೆ ನಿಮ್ ಟೈಮ್ ಸೇವ್ ಆಗತ್ತೆ, ಮನಿ ಸೇವ್ ಆಗತ್ತೆ, ನಿಮ್ ಮೋಟರ್ ಡ್ಯೂರಬಿಲಿಟಿನೂ ಚೇಂಜ್ ಆಗತ್ತೆ. ಆ ತರದೆಲ್ಲ ನಾವು ಅಲ್ಲಿ ಸಜೆಷನ್ ಅಡ್ವೈಸ್ ಎಲ್ಲ ಕೊಡ್ತೀವಿ ಸರ್. ಕೇಳಂತರಿಗೆ ಕೇಳದವರಿಗೆ ಹೇಳ್ತೀವಿ ನಾವು. ಅಲ್ಲಾಗಿ ನಾವು ಕೆಲವೊಂದು ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ರೈತರ ಬಾಂಧವರಿಗೆಲ್ಲ ನಾವು ಪಾಂಪ್ಲೆಟ್ಸ್ ಕೊಡ್ತೀವಿ, ಅವ್ರಿಗೆ ಓದ್ಲಿ ಅಂತ. ಅಟ್ಲೀಸ್ಟ್ ನಾವು ಹೇಳಕ್ಕಾಗ್ಲಿಲ್ಲ ಅಂದ್ರೆ ಫ್ರೀ ಟೈಮ್ ಅಲ್ಲಿ ಅವ್ರನ್ನ ನೋಡ್ಕೊಂಡು. ನಮ್ದು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಎಲ್ಲ ಇದಾವೆ, ರೈತರು ಅದನ್ನ ವೀಕ್ಷಣೆ ಮಾಡಿ ಅದರಿಂದ ಉಪಯೋಗಗಳನ್ನ ತಗೋಬೇಕಾದ್ರೆ. ಎಲ್ಲ ಕೆಲವೊಂದ್ ಟೈಮ್ ಎಲ್ಲಾ ಪ್ರಾಡಕ್ಟ್ ಇಂದು ಏನೇನು ಒಂದೊಂದು ಪ್ರಾಡಕ್ಟ್ ಇಂಡಿವಿಜುವಲ್ ಏನೇನು ವರ್ಕ್ ಮಾಡುತ್ತೆ ಅದೆಲ್ಲ ನಾವು ಕೊಟ್ಟಿದೀವಿ ಸರ್. ಈಗೇನು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟಾರ್ಟರ್ ಏನು ಯೂಸ್ ಮಾಡ್ತಾರೋ ಪ್ರಾಡಕ್ಟ್ ಅವು ಇಂಡಿವಿಜುವಲ್ ಆಗಿ ಏನೇನು ಫಂಕ್ಷನ್ಸ್ ಮಾಡ್ತಿದ್ದಾವೆ ಅದ್ರ ಬಗ್ಗೆ ಅರಿವು ನಾವು ತಿಳಿಸಿದೀವಿ ಸರ್. ಅದನ್ನ ನೋಡ್ಕೊಂಡು ಅದನ್ನ ಉಪಯೋಗ ಮಾಡ್ಕೋಬೇಕಾಗ್ತದೆ ಸರ್. ಈಗ ರೈತರು ಏನಂದ್ಬಿಟ್ರೆ ಬೋರ್ ಹಾಕ್ಸಿದ ತಕ್ಷಣ ರೆಡಿ ಇರ್ತಕ್ಕಂತ ಸ್ಟಾರ್ಟರ್ ಪೆಟ್ಟಿಗೆ ಬಾಕ್ಸ್ ಎಲ್ಲ ತಗೊಂಡೋಗಿ ಫಿಟ್ ಮಾಡ್ಬಿಡ್ತಾರೆ, ಅದು ಎಷ್ಟು ಮಟ್ಟಿಗೆ ಶೇಪ್ ಅಂತ ಹೇಳ್ತಾರೆ? ಈಗ ನೋಡು, ಮಾರ್ಕೆಟ್ ಅಲ್ಲಿ ನಮಗೆ 2000 ತನಕ ಪ್ರಾಡಕ್ಟ್ ಸಿಗುತ್ತೆ. ಹೌದು, 2000 ಏನಿಲ್ಲ, 6000 ಏನೈದೆ ಅದನ್ನ ರೈತರು ಯೋಚನೆ ಮಾಡ್ಬೇಕಾಗತ್ತೆ. ಹೌದು, ನಾವು ದುಡ್ಡು ಕಮ್ಮಿ ಕೊಟ್ಟಷ್ಟು ಅದರಲ್ಲಿ ಅಪ್ಲಿಕೇಶನ್ಸ್, ಫಂಕ್ಷನ್ಸ್, ಕ್ವಾಲಿಟಿ ಎಲ್ಲ ಕಡಿಮೆ ಆಗೋಸ್ ಬಹಳ ಆಗುತ್ತೆ. ಹಂಗಾಗಿ ರೈತರ ನಾವು ಆದಷ್ಟು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದ ಆಕ್ಚುಲಿ ನಾವು ಕಮ್ಮಿ ತಗೊಂಡಷ್ಟು ನಾವು ಮುಂದೆ ಪ್ರಾಬ್ಲಮ್ ಫೇಸ್ ಜಾಸ್ತಿ ಮಾಡ್ಬೇಕಾಗತ್ತೆ. ಅದನ್ನ ತಪ್ಪಿಸೋದಕ್ಕೋಸ್ಕರ ಆದ್ರೂ ನಾವು ಸ್ವಲ್ಪ ಕ್ವಾಲಿಟಿನ ಮೇಂಟೈನ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ಮೇಂಟೈನ್ ಮಾಡಿದ್ದೇ ಆದ್ರೆ ನಮ್ದು ಮೋಟರ್ ಸೇಫ್ ಆಗಿರುತ್ತೆ, ನಾವು ಸೇಫ್ ಆಗಿರ್ತೀವಿ, ನಮಗೆ ಅನವಶ್ಯಕವಾಗಿ ಹಣ ದುರುಪಯೋಗ ಖರ್ಚಾಗೋದೆಲ್ಲ ಕಡಿಮೆ ಆಗತ್ತೆ. ಸರ್, ಇದ್ರಲ್ಲಿ ಇನ್ನು ಹೊಸ ಹೊಸ ತರ ಏನೇನ್ ತಂತ್ರಜ್ಞಾನಗಳು ಬಂದಿದಾವೆ ಇತ್ತೀಚೆಗೆ, ಏನನ್ನ ಅಳವಡಿಸಬಹುದು ನಮ್ಮ ರೈತರು? ಇನ್ನು ಕೆಲವು ರೈತರು ಹೇಳ್ತಾರೆ, ಸರ್ ನಾವು ಮೊಬೈಲ್ ಅಲ್ಲಿ ಕುತ್ಕೊಂಡು ನಾವು ಈ ಚಿತ್ರದುರ್ಗದಲ್ಲಿ ಇದ್ರು ನಮ್ಮ ಊರ ಜಮೀನಲ್ಲಿ ಇರತಕ್ಕಂತ ಮೋಟರ್ ಸ್ಟಾರ್ಟ್ ಮಾಡಬಹುದು, ಈ ತರ ಎಲ್ಲ ಒಂದು ಆಧುನಿಕತೆ ಬಂದಿದೆ ಅಂತ ಹೇಳ್ತಾರೆ. ಈಗಿನ ಕಾಲಕ್ಕೆ ಅದು ಅವಶ್ಯಕತೆ ಇದೆ ಸರ್ ರೈತರಿಂದ. ಈಗ ರೈತ ಅಂದ್ರೆ ಬರೇ ವ್ಯವಸಾಯ ಮಾಡ್ಕೊಂಡು ನಾವು ಜೀವನ ಮಾಡಕ್ ಆಗದ ಪರಿಸ್ಥಿತಿ ಇಲ್ಲಿದೆ. ಆ ಟೈಮಲ್ಲಿ ನಾವು ರೈತರು ಕೆಲವರು ಆಫೀಸರ್ಸ್ ಇರ್ತಾರೆ. ಈಗ ಕೆಲವೊಂದು ಅಗ್ರಿಕಲ್ಚರ್ ಮೊದಲು ಜೀವನಕ್ಕೋಸ್ಕರ ಅಷ್ಟೇ ಮಾಡ್ಕೊಂತಿದ್ರು, ಬೆಳಿತಿದ್ರು. ಈಗ ಅದೊಂದು ಬಿಸ್ನೆಸ್ ಆಗ್ಬಿಡಿದೆ, ಬಿಸ್ನೆಸ್ ಆಗಿದೆ, ವಾಣಿಜ್ಯಕರಣ ಆಗ್ಬಿಡುತ್ತೆ, ವಾಣಿಜ್ಯಕರಣ ಆಗಿದೆ. ಹಾಗಾಗಿ ಕೆಲವು ಅಫಿಷಿಯಲ್ ಮಾಡ್ತಾರೆ, ಇಂಜಿನಿಯರ್ಸ್ ಮಾಡ್ತಾರೆ, ಡಾಕ್ಟರ್ಸ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಹಾಗಾಗಿ ನಾವು ಲೇಬರ್ ಮೇಲೆ ಡಿಪೆಂಡ್ ಆಗಕ್ಕೆ ಆಗೋದಿಲ್ಲ ಸರ್. ಆ ಟೈಮಲ್ಲಿ ನಾವು ಮೊಬೈಲ್ ಮೋಟರ್ ಕಂಟ್ರೋಲರ್ ಅಂತ ಈಗ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದರಲ್ಲೇ ನಮಗೆ ಸರ್ವಿಸ್ ಯಾರು ಇದಾರೆ ಲೋಕಲ್ ಅಲ್ಲಿ ಮತ್ತೆ ಅದರಿಂದ ಏನು ಅಪ್ಲಿಕೇಶನ್ಸ್ ಇದಾವೆ, ಫಂಕ್ಷನ್ಸ್ ಇದಾವೆ, ಅದನ್ನ ನಾವು ವೆರಿಫೈ ಮಾಡ್ಬೇಕಾಗತ್ತೆ. ಆ ತರದೊಂದು ಟೆಕ್ನಾಲಜಿ ನಮ್ಮ ಇದಕ್ಕೆ ಅಳವಡಿಸ್ಕೊಂಡ್ರೆ ನಮಗೇನ್ ಬೆನಿಫಿಟ್ ಅದನ್ನ ತಿಳ್ಕೊಬೇಕಾಗತ್ತೆ. ಅದನ್ನ ತಿಳ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು, ಯಾಕಂದ್ರೆ ಕರೆಂಟ್ ಯಾವಾಗ್ಲೂ ಬರುತ್ತೆ, ಅದು ಆನ್ ಆಗಿದೆ ಇಲ್ಲ ಅಂತ ನಾವು ಹೋಗ್ಬೇಕಾಗತ್ತೆ. ನಮ್ದು ಫ್ಯೂಯಲ್ ಕನ್ಸುಂಪ್ಷನ್ ಆಗುತ್ತೆ, ವೆಹಿಕಲ್ ತಗೊಂಡು ಹೋದಾಗ ನಮ್ ಟೈಮ್ ವೇಸ್ಟ್ ಆಗುತ್ತೆ. ಇದನ್ನ ಮೊಬೈಲ್ ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಅವ್ನು ಫ್ಯೂಯಲ್ ಸೇವ್ ಆಗುತ್ತೆ, ಅವ್ನ ಟೈಮ್ ಸೇವ್ ಆಗುತ್ತೆ, ಅದೇ ಟೈಮ್ ಬೇರೆ ಇನ್ವೆಸ್ಟ್ ಮಾಡಬಹುದು. ಅದನ್ನ ಯೂಸ್ ಮಾಡ್ಕೊಂಡ್ರೆ ಮೊಬೈಲ್ ಕಂಟ್ರೋಲರ್ ಯೂಸ್ ಮಾಡ್ಕೋಬಹುದು. ಸ್ಟಾರ್ಟರ್ ಆನ್ ಮಾಡಬಹುದು, ಆಫ್ ಮಾಡಬಹುದು, ಕರೆಂಟ್ ಬಂದ ತಕ್ಷಣ ಅದೇ ಮೆಸೇಜ್ ಮಾಡುತ್ತೆ ಪವರ್ ಬಂದಿದೆ ತೋಟದಲ್ಲಿ ಅಂತ. ಈಗ ಕೆಲವೊಂದ್ ಟೈಮ್ ನಾವು ಜಾಸ್ತಿ ಎಕ್ಸೆಸ್ ಆಫ್ ವಾಟರ್ ಬಿಡಕ್ ಬರಲ್ಲ, ಆ ಟೈಮಲ್ಲಿ ನಾವು ಒಂದ್ ಗಂಟೆ ಅಷ್ಟೇ ಬಿಡಬೇಕಾಗತ್ತೆ. ಒಂದ್ ಗಂಟೆ ಆನ್ ಆದ್ಮೇಲೆ ಟೈಮ್ ಇರುತ್ತೆ, ಅಕೌಂಟ್ ಆಗ್ತಿರತ್ತೆ, ನೀವು ಟೈಮ್ ಆದ್ಮೇಲೆ ಟೈಮ್ ಸೆಟ್ ಮಾಡಬಹುದು, ಇಲ್ಲಾಂದ್ರೆ ಅವನೇ ಆಫ್ ಮಾಡಬಹುದು, ಒನ್ ಅವರ್ ಆದ್ಮೇಲೆ ಆಫ್ ಮಾಡಬಹುದು, ಮತ್ತೆ ಇನ್ನೊಂದ್ ಸ್ವಲ್ಪ ಬಿಟ್ಟು ಆನ್ ಮಾಡಬಹುದು. ಕುಂತಲ್ಲೇ ನೀವು ಎಲ್ಲಿ ನೆಟ್ವರ್ಕ್ ಇರಬೇಕಲ್ಲ ತೋಟದಲ್ಲಿ, ಅದಕ್ಕೊಂದು ಸಿಮ್ ಹಾಕ್ಬೇಕು. ಆ ಸಿಮ್ ಹಾಕೊಂಡ್ರೆ ನಿಮ್ ನಂಬರ್, ಈಗ ಆಲ್ರೆಡಿ ಏನ್ ಫೋನ್ ಯೂಸ್ ಮಾಡ್ತಾರೋ ಆ ನಂಬರ್ ಅದಕ್ಕೆ ಸೇವ್ ಮಾಡ್ಕೊಂಡ್ರೆ ಆ ಸೇವ್ ನಿಮ್ಮ ನಂಬರ್ ಇಂದ ಕಂಟ್ರೋಲ್ ಮಾಡಬಹುದು. ಈಗ ಒಂದೇ ಕಡೆ ನೀರು ಅಂತಂದ್ರೆ ನೀರೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ ಕಂಟಿನ್ಯೂಸ್ ಆಗ್ಬಿಟ್ರೆ. ಈಗ 5 hours ಕೊಡ್ತಾರೆ ಕೆಲವೊಂದು ಟೈಮ್ ಕಂಟಿನ್ಯೂಸ್, 5 hours ಕೊಟ್ಟರೆ ನೀರೆಲ್ಲ ಸ್ಪ್ರೆಡ್ ಆಗಿ ವೇಸ್ಟ್ ಆಗುತ್ತೆ, ವೇಸ್ಟ್ ಆಗುತ್ತೆ. ಒಂದ್ ಅವರ್ ಸ್ಟಾಪ್ ಮಾಡ್ರಿ, ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ನೀರ್ ತಗೊಳುತ್ತೆ. ಹೌದು, ಅವಾಗ ಅಲ್ಲಿ ನಿಮಗೆ ಕಳೆನಾಶಕ ಕಳೆ ಗುಡಿಗಳೆಲ್ಲ ಗೊಬ್ಬರ ಸೀದಾ ಭೂಮಿ ಒಳಗಡೆ ಪೂರ್ತಿ ಹಿಂಗೋಗುತ್ತೆ, ಮೋಟರ್ಗೂ ಸೇಫ್ ಆಗಿರುತ್ತೆ, ಸೇಫ್ ಆಗಿರುತ್ತೆ, ಸ್ವಲ್ಪ ರೆಸ್ಟ್ ಕೊಟ್ಟಂಗಾಗತ್ತೆ. ನಾವು ಕಂಟಿನ್ಯೂಸ್ ಕೆಲಸ ಮಾಡೋದಕ್ಕೂ ಸ್ವಲ್ಪ ರೆಸ್ಟ್ ಕೊಟ್ಟರಷ್ಟು ಅದು ಬಾಳಿಕೆ ಬರೋ ಚಾನ್ಸ್ ಬಹಳ ಇರುತ್ತೆ. ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಳಕೋಸ್ಕರ ನಮ್ಮದ್ರಲ್ಲಿ ಮೊಬೈಲ್ ಕಂಟ್ರೋಲರ್ ಒಂದು ಮಾಡಿದ್ವಿ. ಮೊಬೈಲ್ ಕಂಟ್ರೋಲ್ ನೀವು ಅಳವಡಿಸ್ಕೊಡ್ತಿದ್ರ? ನಾವೇ ಅಳವಡಿಸ್ಕೊಡ್ತೀವಿ. ನಮ್ಮ ಶಾಪ್ ಅಲ್ಲಿ ಬಂದ್ರೆ, ಇಲ್ಲ ಒಳಕೆ ರೋಡ್ ಅಲ್ಲಿ ಇದೆ ನಮ್ದು, ಅಲ್ಲಿ ಬಂದ್ರೆ ನಾವು ಅದಕ್ಕೆ ಅವ್ರಿಗೆ ಇರೋ ಸ್ಟಾರ್ಟರ್ ಗೆ ಕನೆಕ್ಟ್ ಮಾಡೋದು ಬೇರೆ ಮಾಡಿದ್ವಿ ಸರ್ ಮೊಬೈಲ್ ಸ್ಟಾರ್ಟರ್ನ. ಮತ್ತೆ ಈ ಫುಲ್ ಸೆಟ್ ಬರುತ್ತೆ, ಈಗ ಆಟೋ ಸ್ಟಾರ್ಟರ್, ಪ್ರಿವೆಂಟರ್, ಆರ್ಮ್ಸ್ ಮೀಟರ್, ವೋಲ್ಟ್ ಮೀಟರ್, PFR, ಇಂಡಿಕೇಟರ್ಸ್, ಇವೇನ್ ಇಂಡಿವಿಜುವಲ್ ಯೂಸ್ ಮಾಡ್ತಾರೆ ಅದೆಲ್ಲ ಫುಲ್ ಸೆಟ್ ಇರೋದು ನಾವು ಒಂದು ಮಾಡಲ್ ಮಾಡಿದ್ವಿ. HP ರಿಲೇಟೆಡ್ ಅವ್ರದ್ದು ಯಾವ HP ರೇಂಜಸ್ ಇದೆ ಆ ಮಾಡಲ್ ನಾವು ಕೊಡ್ತೀವಿ. ನಾವು ಇದರಲ್ಲಿ HP ರೇಂಜಸ್ 3-20 HP ತನಕ ಇದಾವೆ, ಅದರಿಂದ 15-20 ಮಾಡಲ್ ಇದಾವೆ. HP ತಕ್ಕ ಸಿಂಗಲ್ ಕೇಬಲ್ ಇದಾವೆ, ಡಬಲ್ ಕೇಬಲ್ ಇದಾವೆ, ಅದರಲ್ಲಿ ಸಿಂಗಲ್ ಫೇಸ್ ಇದಾವೆ, 3 phase ನಾವ್ ಇದಾವೆ. ಈ ತರ ಬೇರೆ ಬೇರೆ ಪ್ರಾಡಕ್ಟ್ ಗಳು ನಾವು ಮಾಡ್ತಾ ಇದೀವಿ. ಈ ತರ ನಾವು ಪ್ರಾಡಕ್ಟ್ ಗಳೆಲ್ಲ ಮಾಡಿ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಗೆ 2020 ಸ್ಟಾರ್ಟ್ಅಪ್ ಅಂತ ನಮ್ದು ರೆಕಗ್ನೈಸ್ ಮಾಡಿದೆ ಸರ್ ನಮ್ಮ ಕಂಪನಿನ. ನಾವು ಅದರಲ್ಲಿ ಫಂಡ್, ವೆಂಚರ್ ಕ್ಯಾಪಿಟಲ್ ಫಂಡ್ ತಗೊಳಕಂತ ಟ್ರೈ ಮಾಡಿದ್ವಿ ಸರ್. ಅದು ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಇನ್ನು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಬಹುದಾಗಿತ್ತು, ಬೇರೆ ಡಿಸ್ಟಿಕ್ ಗೆ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕಾಗಿತ್ತು ನಮ್ಮ ಬಿಸ್ನೆಸ್. ಬಟ್ ಏನೋ ಪ್ರಾಬ್ಲಮ್ ಆಗಿ ನಮಗೆ ಆಗಲಿಲ್ಲ. ಅದ ಈಗಲೂ ನೋಡ್ತಾ ಇದ್ವಿ, ಕೆಲವು ಯಾರ ತಾಲೂಕ್ ವೈಸ್ ಇಲ್ಲ ಡಿಸ್ಟಿಕ್ ವೈಸ್ ಯಾರು ಮಾಡೋ ಅಂತಾರ, ITI ಡಿಪ್ಲೊಮಾ ಅನ್ ಎಂಪ್ಲಾಯ್ಸ್ ಇರ್ತಾರ. ನಮಗೆ ನಮ್ಮ ಪ್ರಾಡಕ್ಟ್ ಎಲೆಕ್ಟ್ರಾನಿಕ್ಸ್ ಇರೋದ್ರಿಂದ ಅವರಿಗೆ ಕಸ್ಟಮರ್ ಗೆ ಅಲ್ಲಿ ಸರ್ವಿಸ್ ಕೊಡಕ್ ಆಗ್ತಿಲ್ಲ ನಾವು ಇಲ್ಲಿಂದ. ಅಲ್ಲಿ ಲೋಕಲ್ ಅಲ್ಲಿ ಮಾಡಿದ್ರೆ ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಆಗುತ್ತೆ, ಮತ್ತೆ ರೈತರಿಗೂ ಅನುಕೂಲ ಆಗುತ್ತೆ. ಆತರ ನೋಡ್ತಾ ಇದ್ವಿ, ತಾಲೂಕು ಫ್ರಾಂಚೈಸ್ ಮಾಡ್ಬೇಕಂತ ಸೇಲ್ಸ್ ಮತ್ತೆ ಸರ್ವಿಸ್ ಸೆಂಟರ್. ಮುಂದೆ ಬಂದ್ರೆ ಯಾರೋ ಯುವಕರು ಬಂದ್ರೆ ನಾವು ಅದ್ ಕೊಡದಾಗ ರೆಡಿ ಇದ್ವಿ ಸರ್. ನಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕು, ಸರ್ವಿಸ್ ಮಾಡ್ಕೊಳ್ಳೋ ರೈತರಿಂದ ಅವ್ರಿಗೆ ಇನ್ಕಮ್ ಬರುತ್ತೆ, ಜನರೇಟ್ ಆಗುತ್ತೆ, ಅವ್ರಿಗೆ ಲಾಸ್ ಏನಿಲ್ಲ. ಆತರದ ಪ್ರಾಡಕ್ಟ್ ನಾವು ಮಾಡಿದ್ವಿ, 20 ಹೆಚ್ಚು ಪ್ರಾಡಕ್ಟ್ ಇದೆ ನಮ್ಮವು. ಆತರ ಪ್ರಾಡಕ್ಟ್ ಗಳು ನಾವು ಇದರಲ್ಲಿ ಡಿಜಿಟಲ್ ಸ್ಟಾರ್ಟರ್ ಗೆ ರೈತರನ್ನ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ರು. ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇದರಲ್ಲಿ ಫುಲ್ ಆಲ್ ಇನ್ ಒನ್ ಸೆಟ್ ಇರುತ್ತೆ ಸರ್. ಇದರಲ್ಲಿ ಏನಾಗುತ್ತೆ, ನಾವು ಇಂಡಿವಿಜುವಲ್ ಏನ್ ಯೂಸ್ ಮಾಡ್ತೀವೋ ಅದು ಇಂಡಿವಿಜುವಲ್ ಅಲ್ಲಿ ನಾವು ಒಬ್ಬೊಬ್ರು ಕೆಲಸ ಮಾಡೋದಕ್ಕೂ ಗ್ರೂಪ್ ಅಲ್ಲಿ ಎಲ್ಲ ಒಂದೇ ಸಲ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಆ ಗ್ರೂಪ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಮೋಟರ್ ಗೆ ಏನೇ ಪ್ರಾಬ್ಲಮ್ ಬಂದ್ರು, ಇದರಲ್ಲಿ ನಾವು ಡಿಜಿಟಲ್ ಸ್ಟಾರ್ಟರ್ಲ್ಲಿ ನಿಮಗೆ 15 seconds ಅಂದ್ರೆ 15 ಸೆಕೆಂಡ್ ಒಂದ್ಸಲಿ ಚೆಕ್ ಮಾಡ್ತಿರತ್ತೆ, 3 line ವೋಲ್ಟೇಜ್, 3 line ಆಮ್ಸ್ ಚೆಕ್ ಮಾಡ್ತಾರೆ. ಅದೇನೇ ಪ್ರಾಬ್ಲಮ್ ಆದ್ರೆ, ವೇರಿಯೇಷನ್ ಆತಂದ್ರೆ, ಜಾಸ್ತಿ ರೇಂಜಸ್ ಅಲ್ಲಿ ವೇರಿಯೇಷನ್ ಆತಂದ್ರೆ ಟ್ರಿಪ್ ಮಾಡ್ಬಿಡುತ್ತೆ, ಆಫ್ ಮಾಡ್ಬಿಡುತ್ತೆ. ನೀವು ಅದೇ ಇಂಡಿವಿಜುವಲ್ ಅಲ್ಲಿ ನೀವು ಹೋದಾಗ ಅದು ಚೆಕ್ ಮಾಡೋದಿಲ್ಲ, ಕರೆಂಟ್ ಬಂದಾಗ ಆನ್ ಮಾಡುತ್ತೆ, ಕರೆಂಟ್ ಹೋದಾಗ ಆಫ್ ಆಗ್ಬಿಡುತ್ತೆ. ಆ ಇನ್ ಬಿಟ್ವೀನ್ ಟೈಮ್ ಅಲ್ಲಿ ಏನ್ ಆಗುತ್ತೆ ಅದ್ರ ಮೇಲೆ ಅದು ಕಂಟ್ರೋಲ್ ಆಗಲ್ಲ ಸರ್. ಖಂಡಿತ ಖಂಡಿತ, ಇದು ಕರೆಂಟ್ ಹೋಗೋ ತನಕ ಮಾನಿಟರಿಂಗ್ ಮಾಡ್ತಾ ಇರುತ್ತೆ, ಚೆಕ್ ಮಾಡ್ತಾರೆ ಪ್ರತಿ 15 seconds ಒಂದ್ಸಲಿ, 3 line ವೋಲ್ಟೇಜ್, 3 line ಆಮ್ಸ್, ನಾರ್ಮಲ್ ಪೊಸಿಷನ್ ಆಗಿದೆಯಾ, ಸೇಫ್ ಝೋನ್ ಅಲ್ಲಿ ಇದೆಯಾ, ಇನ್ ಕೇಸ್ ಏನಾರ ಪ್ರಾಬ್ಲಮ್ ಇತ್ತು ಅಂದ್ರೆ ಟ್ರಿಪ್ ಮಾಡುತ್ತೆ, ಮತ್ತೆ ವೈಟ್ ಮಾಡುತ್ತೆ, ಕರೆಂಟ್ ಸರಿಯಾಗಿ ಬಂತು ಮತ್ತೆ ರನ್ ಆಗುತ್ತೆ. ಈ ತರದೆಲ್ಲ ಇದರಲ್ಲಿ ಡಿಜಿಟಲ್ ಅಲ್ಲಿ ನಾವು ಮಾಡಿದ್ವಿ ಸರ್. ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ಅದಕ್ಕೆ ತೋರಿಸುತ್ತೆ ನಮ್ಗೆ, ಡಿಸ್ಪ್ಲೇ ಕೊಟ್ಟಿದ್ವಿ ಅದರಲ್ಲಿ, ಏನಕ್ಕೆ ಆಫ್ ಆಗಿದೆ, ಯಾವ ತರ ರನ್ ಆಗ್ತಿದೆ ಅದು ತೋರಿಸ್ತದೆ ಕಂಡೀಷನ್ಸ್ ಇರಲ್ಲ. ಇದರಲ್ಲಿ ನಮಗೆ ಡಿಜಿಟಲ್ ಸ್ಟಾರ್ಟರ್ ಅಲ್ಲಿ 3 line ವೋಲ್ಟೇಜ್, 3 line ಆಮ್ಸ್ ಮೀಟರ್ ನೋಡಂಗ್ ಮಾಡಿದ್ವಿ ಸರ್. ಮತ್ತೆ ಅದರಲ್ಲೇ ಇನ್ಬಿಲ್ಟ್ ಆಟೋ ಸ್ಟಾರ್ಟರ್ ಇರುತ್ತೆ, ಸಿಂಗಲ್ ಫೇಸ್ ಪ್ರಿವೆಂಟರ್ ಇರುತ್ತೆ, ಓವರ್ಲೋಡ್ ಪ್ರೊಟೆಕ್ಷನ್ ರಿಲೇ ಅಂತ ಇರುತ್ತೆ. ಇದರಲ್ಲಿ ನಾವು ಇಂಡಿವಿಜುವಲ್ ಯೂಸ್ ಮಾಡಿದ್ರೆ ಥರ್ಮಲ್ ಓವರ್ ರೋಡ್ ಲೀಡ್, ಅದು ಮೆಕಾನಿಕಲ್ ಅಲ್ಲಿ ಡೆವಲಪ್ ಮಾಡ್ರೆ ಸರ್, ಈಗ 25-30 inches ಇದೆ. ಈಗೆಲ್ಲ ಎಲೆಕ್ಟ್ರಾನಿಕ್ಸ್ ಸರ್, ಸಾಫ್ಟ್ವೇರ್ ಕಂಟ್ರೋಲ್ ಇದೆ. ಹೌದು, ಇದು ಮೆಕಾನಿಕಲ್ ಅಂದ್ರೆ ಈಟ್ ಆಗಿ ಟ್ರಿಪ್ ಆಗುತ್ತೆ, ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಟ್ರಿಪ್ ಆಗುತ್ತೆ. ಇದು ಸುಟ್ಟು ಈಟ್ ಆಗಿ ಆಫ್ ಆಗೋದಕ್ಕಿಂತ, ಹೌದು, ಸುಡದಲ್ಲೇ ಈಟ್ ಆಗದಲ್ಲೇ ಆಫ್ ಆಗೋದು. ಟ್ರಿಪ್ ಮಾಡುತ್ತೆ, ಅವಾಗ ನಿಮಗೆ ಮೋಟ್ರು ಈ ವೈಂಡಿಂಗ್ ವೈರ್ ಈಟ್ ಆಗೋದು ತಪ್ಪುತ್ತೆ ಸರ್. ಅದು ಈಟ್ ಒಂದ್ಸಲ ಈಟ್ ಆಗುತ್ತೆ, ಎರಡು ಸಲ ಈಟ್ ಆಗುತ್ತೆ, ಮೂರನೇ ಸಲ ಈಟ್ ಆದಾಗ ಬರ್ನ್ ಆಗಿಬಿಡುತ್ತೆ. ಬರ್ನ್ ಆಗುತ್ತೆ, ಹೌದು. ಇದು ಎಲ್ಲ ಕಮ್ಮಿ ಆಗುತ್ತೆ ಸರ್, ಇಲ್ಲಿ ಈಟ್ ಆಗೋದಿಲ್ಲ. ಮತ್ತೆ ಓವರ್ ಲೋಡ್ ಪ್ರೊಟೆಕ್ಷನ್ ಅಂದ್ರೆ ಅದು 10 ಅಂಶ ತಗೊಂಡ್ರೆ ಅವ್ರಿಗೆ 15 ಅಂಶ ಸೆಟ್ ಮಾಡ್ಕೊಂಡ್ರೆ ಅದು ಚೆಕ್ ಮಾಡ್ತಿರತ್ತೆ, 15 ಅಂಶಕ್ಕೆ ಬಂದಿದ್ಯಾ ಬಂದ್ರೆ ಆಫ್ ಮಾಡುತ್ತೆ, ಇಲ್ಲಾದ್ರೆ ಒಳಗೆ ಆಗ್ತಿರ್ತ ರನ್ ಮಾಡ್ತಿರತ್ತೆ, ಅದು ಚೆಕ್ ಮಾಡ್ತಿರ್ತೆ, ಮಾನಿಟರಿಂಗ್ ಮಾಡ್ತಾ ಅದನ್ನ ಮಾಡಬಹುದು. ಮತ್ತೆ ಇದರಲ್ಲಿ ನಾವು ಸೈಕ್ಲಿಕ್ ಟೈಮರ್ಸ್ ಅಂತ ಯೂಸ್ ಮಾಡಿದ್ವಿ ಸರ್. ಸೈಕ್ಲಿಕ್ ಟೈಮರ್ಸ್ ಅಂದ್ರೆ ಈ ಕರೆಂಟ್ ಬಂದಾಗ ಆನ್ ಆಗ ಮೋಟರ್ ಆಟೋ ಆನ್ ಟೈಮ್ ಡಿಲೇಡ್ ಇದೆ, ಕರೆಂಟ್ ಬಂದಾಗ ಲೇಟಾಗಿ ಎತ್ಕೊಳಂಗ್ ಮಾಡಿದ್ವಿ. ಇನ್ನೊಂದು ಮೋಟರ್ ಆನ್ ಟೈಮ್ ಮತ್ತೆ ಮೋಟರ್ ಆಫ್ ಟೈಮ್. ಇದು ಮೋಟರ್ ಆನ್ ಟೈಮ್ ಅಂದ್ರೆ ಈ ಸಪೋಸ್ ಬೋರ್ವೆಲ್ಗಳಿಗೆ ವಾಟರ್ ಸೋರ್ಸ್ ಕಮ್ಮಿ ಇರುತ್ತೆ ಸರ್, ಆ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಮೋಟರ್ ಅನ್ನ ಆದ್ರೆ ಈಗ ಅರ್ಧ ಗಂಟೆ ನಡೆಯುತ್ತೆ, ಮತ್ತಿನ್ನ ಅರ್ಧ ಗಂಟೆ ತನಕ ಅದು ಖಾಲಿ ಮೋಟರ್ ಮೋಟರ್ ಆಗುತ್ತೆ. ಅವಾಗ ನಾವು ಮೋಟರ್ ಆನ್ ಟೈಮ್ ಅಲ್ಲಿ 30 ಮಿನಿಟ್ಸ್ ರನ್ನಿಂಗ್ ಇಟ್ಟು ಮೋಟರ್ ಆಫ್ ಟೈಮ್ 30 ಮಿನಿಟ್ಸ್ ಇಟ್ಟರೆ ಆಫ್ ಟೈಮ್ ಅಲ್ಲಿ ಆಫ್ ಆಗಿರುತ್ತೆ, ಆನ್ ಟೈಮ್ ಅಲ್ಲಿ ಆನ್ ಆಗುತ್ತೆ, ಒಂದ್ ನೀರು ಫುಲ್ ಆಫ್ ವಾಟರ್ ಡಿಸ್ಚಾರ್ಜ್ ಆಗುತ್ತೆ. ಅದನ್ನ ಅದರ ಇದರಲ್ಲಿ ಡಿಜಿಟಲ್ ಸ್ಟಾರ್ಟರ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಅವಾಗ ಮೋಟರ್ಗೆ ಸೇಫ್ಟಿ ಆಗಿರುತ್ತೆ. ಮತ್ತೆ ಪ್ರೆಷರ್ ಜಾಸ್ತಿ ಇರುತ್ತೆ, ಇದು ನಾವು ನೀರು ಸಣ್ಣಕ್ ಬಂತಂದ್ರೆ ಡ್ರಿಪ್ ಅಲ್ಲಿ ಲಾಸ್ಟಿಂಗ್ ಗಿಡಗಳಿಗೆ ಹೋಗೋದಿಲ್ಲ ಸರ್. ಖಂಡಿತ ಸರ್. ಹಾಗಾಗಿ ಇದನ್ನ ಟೈಮರ್ ಯೂಸ್ ಮಾಡ್ಕೋಬೇಕು ರೈತರು, ನೀರು ಕಮ್ಮಿ ಇತ್ತಂದ್ರೆ ಅವಾಗ ಎಲ್ಲ ಗಿಡಕ್ಕೂ ನೀರು ಸಫಿಷಿಯಂಟ್ ಆಗಿ ವಾಟರ್ ಹೋಗುತ್ತೆ, ಮತ್ತೆ ಮೇಲಾಗಿ ನೀರು ವೇಸ್ಟ್ ಆಗಲ್ಲ ಸರ್. ಸಣ್ಣಕ್ ಹೋದ್ರೆ ಅಲ್ಲೇ ಹೋಗ್ತಿರತ್ತೆ, ಮೋಟರ್ ಅಲ್ಲೇ ರೊಟೇಟ್ ಆಗ್ತಿರತ್ತೆ, ಅಲ್ಲ ಅದು ಒಂದು ಅವಾಯ್ಡ್ ಆಗುತ್ತೆ. ಆಮೇಲೆ ಇದರಲ್ಲಿ ಡ್ರೈ ರನ್ ಅಂತ ಇರತ್ತೆ ಸರ್, ಈಗ ನಮ್ಮ ಮೋಟರ್ ರನ್ ಆಗ್ತಿರತ್ತೆ 10 ಅಂಶ ಅಂತ ಇರುತ್ತೆ, ನೀರು ಕಮ್ಮಿ ಆಗ್ತಂದ್ರೆ 5 ಅಂಶ ಬಂದ್ಬಿಡುತ್ತೆ. ಇದರಲ್ಲಿ ಮಾಮೂಲಿ ಏನು ಮೆಕಾನಿಕಲ್ ಅಲ್ಲಿ ಯೂಸ್ ಮಾಡ್ತಾರೆ, ಆ ಸ್ಟಾರ್ಟರ್ ಅಲ್ಲಿ ಡ್ರೈ ರನ್ ಆದ್ರೆ ನಿಮಗೆ ಟ್ರಿಪ್ ಆಗಲ್ಲ, ರನ್ನಿಂಗ್ ಆಗ್ತಾ ಇರುತ್ತೆ. ನಮ್ದ್ರಲ್ಲಿ 5 ಅಂಶ ಬಂತಂದ್ರೆ ಕಟ್ ಆಫ್ ಮಾಡ್ಬಿಡುತ್ತೆ, ಆಫ್ ಮಾಡ್ಬಿಡುತ್ತೆ ಸ್ಟಾರ್ಟರ್ ನ, ಅದು ಮಾನಿಟರಿಂಗ್ ಮಾಡ್ತಿರತ್ತೆ. ಅಂಶ ಬಂದ್ರೆ ಡ್ರೈ ರನ್ ಸ್ಟಾಪ್ ಡ್ರೈ ರನ್ ಅಲ್ಲಿ ಆಫ್ ಮಾಡುತ್ತೆ. ಇದೇ ಟೈಮ್ ಅಲ್ಲಿ ಮತ್ತೆ ಸ್ಟಾರ್ಟ್ ಡ್ರೈ ರನ್ ರಿಸ್ಟಾರ್ಟ್ ಟೈಮ್ ಅಂತ ಐತೆ, ಅಂದ್ರೆ ಡ್ರೈ ರನ್ ಆದ್ಮೇಲೆ ಮತ್ತೆ ಎಷ್ಟೊತ್ತು ಬಿಟ್ಟು ಆನ್ ಆಗ್ಬೇಕಂತ ಟೈಮ್ ಸೆಟ್ ಮಾಡಿದ್ರೆ ಈ 5 ಅಂಶ ಬಂದ್ಮೇಲೆ ಆಫ್ ಆಗ್ಬಿಡುತ್ತೆ, ಮತ್ತೆ 30 ಮಿನಿಟ್ಸ್ ಬಿಟ್ಟು ಆನ್ ಆಗ್ಬೇಕಂದ್ರೆ ಆ 30 ಮಿನಿಟ್ಸ್ ಆದ್ಮೇಲೆ ಅದೇ ರಿಸ್ಟಾರ್ಟ್ ಆಗುತ್ತೆ. ಡ್ರೈ ರನ್ ರಿಸ್ಟಾರ್ಟ್ ಟೈಮ್ ಅಂತ ಇದರಲ್ಲಿ ನಾವು ಸೆಟ್ ಮಾಡ್ಕೊಂಡು ಆಪ್ಷನ್ ಕೊಟ್ಟಿದೀವಿ, ಅದ ಆಟೋಮೆಟಿಕ್ ಅದೇ ರನ್ ಆಗುತ್ತೆ. ಈ ತರದ ಇಟ್ಕೊಂಡ್ರೆ ಮೋಟರ್ಗೂ ಸೇಫ್ ಆಗಿರುತ್ತೆ, ಅವ್ರು ಆಫ್ ಮಾಡ್ಬೇಕಾಯ್ತು ಅದನ್ನ ಅವಾಯ್ಡ್ ಮಾಡಾಗ್ತದೆ. ಈ ತರದ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಕೆಲಸ ಅದೆಲ್ಲ ಮಾಡುತ್ತೆ, ನಮ್ಮ ಮನುಷ್ಯನ ಮಾಡೋದಿಲ್ಲ. ಆ ಟೈಮಲ್ಲಿ ನಾವು ದುಡ್ಡು ಕೊಟ್ಟಿಟ್ರು ಕೆಲವರು, ನಾವು ಕಸ್ಟಮರ್ ಹೇಳ್ತಾರೆ ಅಫಿಷಿಯಲ್ ಗಳು, ನಾವು ಫೋನ್ ಮಾಡಿ ಕೇಳಿದ್ರೆ ಎಲ್ಲಿ ಏನಾದ್ರು ತೋಡ್ತಾಗಿದ್ದೀನಿ ಸರ್ ಕರೆಂಟ್ ಬಂದಿಲ್ಲ ಅಂತ ಹೇಳ್ತಾನೆ. ಹೌದು ಖಂಡಿತ, ಅವ್ರ ಆಫೀಸರ್ಗಳು ನಮಗೆ ಈ ತರ ಪ್ರಾಬ್ಲಮ್ ಆಗ್ತದೆ. ನಾವು ಅದೇ ಮೊಬೈಲ್ ಕಂಟ್ರೋಲ್ ಇರ್ತಂದ್ರೆ ನೀರ್ ಎಷ್ಟು ಹೋಗಿದೆ, ಎಷ್ಟು ಅವರ್ ನಡೆದಿದೆ, ಅದು ನಾವು ಅವನಿಗೆ ಗೈಡ್ ಮಾಡಬಹುದು, ಕರೆಂಟ್ ಬಂದಿದೆ ಹೋಗಪ್ಪ ಹೋಗ್ಲಿಕ್ಕೆ ಅಂತ ಹೇಳ್ಬಹುದು, ವಾಲ್ ಚೇಂಜ್ ಮಾಡಕ್ಕೆ. ಆ ತರದೆಲ್ಲ ನಮ್ಗೆ ರೈತರು ಆಫೀಸರ್ಗಳು ಎಲ್ಲ ಕೇಳ್ತಿರ್ತಾರೆ ಸರ್, ನಾವು ಆ ತರ ಪ್ರಾಡಕ್ಟ್ ಎಲ್ಲ ನಾವು ಡೆವಲಪ್ ಮಾಡಿದೆ. ಮತ್ತೆ ಇದರಲ್ಲಿ ಲೋ ವೋಲ್ಟೇಜ್ ಕಟ್ ಆಫ್ ಅಂತ ಇರುತ್ತೆ, ಸಿಂಗಲ್ ಫೇಸ್ ಆದಾಗ 3 ಫೇಸ್ ಅಲ್ಲಿ ಯಾವ್ದಾರ ಒಂದು ಫೇಸ್ ಫೇಲ್ ಇರುತ್ತೆ ಅಂದ್ರೆ ಇಮಿಡಿಯೇಟ್ ಟ್ರಿಪ್ ಮಾಡ್ಬಿಡುತ್ತೆ, 15 ಸೆಕೆಂಡ್ 5 ಸೆಕೆಂಡ್ ಒಳಗನ್ನ ಆಫ್ ಮಾಡ್ಬಿಡುತ್ತೆ. ಸ್ಟಾರ್ಟರ್ ಅಲ್ಲಿ ಹೀಟ್ ಆಗಿ ಚಾನ್ಸ್ ಸುಟ್ಟು ಹೋಗೋದೆಲ್ಲ ಕಮ್ಮಿ ಆಗುತ್ತೆ. ನಾವು ಕೊಟ್ಟಿರೋ ಸ್ಟಾರ್ಟರ್ ಅಲ್ಲಿ ಹೆಚ್ಚು ಕಡಿಮೆ ವರ್ಷಕ್ಕೆ 1000 ಪ್ರಾಡಕ್ಟ್ ನಾವು ಮಾಡ್ತೀವಿ ಸರ್. ಡಿಜಿಟಲ್ ಸ್ಟಾರ್ಟರ್ ಅಲ್ಲಿ ನಾವು ವೈರಿಂಗ್ ಸುಟ್ಟು ಹೋಗಿರೋದು ಯಾವ್ದು ನೋಡಿಲ್ಲ ಸರ್, ಸರ್ವಿಸ್ ಬರ್ತಾವೆ ಬಟ್ ಯಾಕಂದ್ರೆ ಸುಡಕ್ ತನಕ ಬಿಡೋದಿಲ್ಲ ಸರ್, ಅಷ್ಟೊಳಗೆ ಟ್ರಿಪ್ ಆಗ್ಬಿಡುತ್ತೆ. ಅದನ್ನ ಇದರಲ್ಲಿ ಎಲ್ಲ ಸುಟ್ಟು ಮೆಲ್ಟ್ ಆಗಿರುತ್ತೆ ಸರ್, ಅಂತ ತಗೊಂಬರ್ತಾರೆ ನಮ್ ಕಡೆ. ಏನಕ್ಕೆ ಹಿಂಗಾಗಿತ್ತಂದ್ರೆ ಯಾವ್ದು ಆಫ್ ಮಾಡಿರಲ್ಲಿ ರಿಲೇ ಬೇರೆ ಮ್ಯಾಕ್ಸಿಮಮ್ ಇಟ್ಟಿರ್ತಾರೆ, ಟ್ರಿಪ್ ಆಗಲ್ಲ, ಹೀಟ್ ಆಗಿ ಬರ್ನ್ ಆಗೋ ಚಾನ್ಸ್ ಇರುತ್ತೆ. ನಮ್ದ್ರಲ್ಲಿ ಆ ತರ ಎಲ್ಲ ಅವಾಯ್ಡ್ ಆಗತ್ತೆ. ಆಮೇಲೆ ಇದರಲ್ಲಿ ಡಿಸ್ಪ್ಲೇ ಇದೆ ಸರ್, ಏನಂದ್ರೆ ಅಂದ್ರೆ ಸ್ಟೇಟಸ್ ಡಿಸ್ಪ್ಲೇ ಆಗತ್ತೆ, ಮೋಟರ್ ರನ್ ಆಗ್ತಾ ಇದೆಯಾ, ಫಾಲ್ಟ್ಸ್ ಇರುತ್ತೆ, ಏನ್ ಫಾಲ್ಟ್ಸ್ ತೋರಿಸ್ತಾ ಇದೆ, RYB 3 ಫೇಸ್ ಸಪ್ಲೈ ಇರುತ್ತೆ, RYL ಫೇಲ್ಯೂರ್ ಆಗಿರುತ್ತೆ, ಇಲ್ಲ BL ಫೇಲ್ಯೂರ್ ಆಗಿರುತ್ತೆ, ಇಲ್ಲ BL ಎಕ್ಸಸ್ ಆಫ್ ವೋಲ್ಟೇಜ್ ಬಂದಿರುತ್ತೆ, ಅದೆಲ್ಲ ಅವರಿಗೆ ಸ್ಟೇಟಸ್ ಡಿಸ್ಪ್ಲೇ ಆಗ್ತಿರುತ್ತೆ. ಆಮ್ಸ್ ತೋರಿಸುತ್ತೆ, 3 ಲೈನ್ ವೋಲ್ಟೇಜ್ ತೋರಿಸುತ್ತೆ, 3 ಲೈನ್ ಆಮ್ಸ್ ತೋರಿಸುತ್ತೆ. ಇದರಲ್ಲಿ ಒಂದೇ ಲೈನ್ ವೋಲ್ಟೇಜ್, ಒಂದೇ ಲೈನ್ ಆಮ್ಸ್, ಇನ್ನೊಂದ್ ಲೈನ್ ಅಲ್ಲಿ ಸಪೋಸ್ ಮೋಟರಿಂಗ್ ಏನಾದ್ರು ಅರ್ಥಿಂಗ್ ಬಂದಿರುತ್ತೆ, ಅದ್ರಲ್ಲಿ ಆಮ್ಸ್ ಜಾಸ್ತಿ ಹೋಗ್ತಿರೋದು, ಬಟ್ ಇದ್ರಲ್ಲಿ ಗೊತ್ತಾಗಲ್ಲ, ಇದರಲ್ಲಿ ಗೊತ್ತಾಗುತ್ತೆ. ಅವಾಗ ಇದು ಟ್ರಿಪ್ ಮಾಡುತ್ತೆ, ಅದರಲ್ಲಿ ಒಂದು ಆಮ್ಸ್ ಕಮ್ಮಿ ತಗಂತು ಇಲ್ಲ ಜಾಸ್ತಿ ತಗಂತಂದ್ರೆ ಟ್ರಿಪ್ ಮಾಡುತ್ತೆ. ಕೇಬಲ್ ಕಟ್ ಆಗಿರುತ್ತೆ, ಕರೆಂಟ್ ನೀರಲ್ಲಿ ಲೀಕ್ ಆಗ್ತಿರುತ್ತೆ, ಅದೆಲ್ಲ ಅವಾಯ್ಡ್ ಆಗುತ್ತೆ ಸರ್ ಇದ್ರ ಡಿಜಿಟಲ್ ಸ್ಟಾರ್ಟರ್ ಹಾಕೊಂಡಾಗ. ಇದರಲ್ಲಿ ಮತ್ತೆ ಏನು ಪ್ರಾಬ್ಲಮ್, ಕರೆಂಟ್ ಬಂದಾಗ ನಮ್ಮ ಇದೇ ಸ್ಟಾರ್ಟರ್ಗೆ ಮೊಬೈಲ್ ಇನ್ಬಿಲ್ಟ್ ಇದೆ ಸರ್, ಕರೆಂಟ್ ಬಂದ ತಕ್ಷಣ ಅವ್ರಿಗೆ ಮೆಸೇಜ್ ಹೋಗುತ್ತೆ ಪವರ್ ಸಪ್ಲೈ ಆನ್ ಆಗಿದೆ ಅಂತ. ಮತ್ತೆ ಏನಕ್ಕೆ ಆಫ್ ಆಗಿತ್ತು ಅಂದ್ರೆ ಅದು ವಾರ್ನಿಂಗ್ ಮೆಸೇಜ್ ಹೋಗುತ್ತೆ ಅವ್ರಿಗೆ, ಏನಕ್ಕೆ ಆಫ್ ಆಗಿತ್ತು ಅಂತ. ಸುಮ್ಸುಮ್ನೆ ಆಫ್ ಆಗಲ್ಲ, ಏನ್ ಪ್ರಾಬ್ಲಮ್ ಇತ್ತಂದ್ರೆ ಆ ಪ್ರಾಬ್ಲಮ್ ವಿತ್ ಅವರಿಗೆ ಮೆಸೇಜ್ ಸೆಂಡ್ ಮಾಡುತ್ತೆ. ಮತ್ತೆ ಅವ್ರೆ ಆನ್ ಮಾಡಿದ್ರು ಕೆಲವೊಂದ್ ಟೈಮ್ ಆನ್ ಆಗಲ್ಲ ಸರ್, ಅಲ್ಲಿ ಕಂಡೀಷನ್ಸ್ ಕರೆಕ್ಟ್ ಆಗಿತ್ತು ಲೈನ್ ಇತ್ತಂದ್ರೆ ಮಾತ್ರ ಆನ್ ಆಗುತ್ತೆ, ಆ ತರದೆಲ್ಲ ಇರುತ್ತೆ. ಇದರಲ್ಲಿ ನಾವು ಕಂಡೀಷನ್ ಫೇಲ್ಯೂರ್ ಆಯ್ತು ಅಂದ್ರೆ ಆನ್ ಮಾಡಿದ್ರೆ ಆನ್ ಆಗುತ್ತೆ, ಅವಾಗ ಬ್ಲೇಡ್ ಸೆಟ್ ಎಲ್ಲ ಹೋಗೋ ಚಾನ್ಸ್ ಇರುತ್ತೆ, ಪ್ರಾಬ್ಲಮ್ ಆಗುತ್ತೆ, ಇದರಲ್ಲಿ ಆ ತರ ಇಲ್ಲ ಸರ್. ಮತ್ತೆ ಇದೇ ಇದರಲ್ಲಿ ಇನ್ನೊಂದು ಮಾಡೆಲ್ ಮಾಡಿದ್ವಿ ಸರ್, ಈಗ ರೈತ ಏನ್ ಮಾಡ್ತಾರೆ ಕೃಷಿ ಹೊಂಡ ಅಂತ ಮಾಡ್ಕೊಂಡಿದೆ, ಹೌದು, ಹೊಂಡದಲ್ಲಿ ಈಗ ರಾತ್ರಿ ಹೊತ್ತು ಕರೆಂಟ್ ಕೊಡ್ತಾರೆ, ಹೊಂಡದಲ್ಲಿ ನೀರು ಕಲ್ಲೆತ್ತಂದ್ರೆ ಮೋಟರ್ನ ಆಫ್ ಮಾಡಬೇಕು. ಫುಲ್ ಖಾಲಿ ಆದಂಗೆ ಆಫ್ ಆಗಂಗೆ ಮಾಡಿದ್ವಿ ಸರ್. ಅದರಲ್ಲಿ ಫ್ಲೋಟ್ ಬಿಟ್ಟಿವಿ, ಆ ಫ್ಲೋಟ್ ನೀರಲ್ಲಿ ತೇಲ್ದಾಗ ರನ್ ಆಗುತ್ತೆ, ನೀರು ಖಾಲಿ ಆದಾಗ ಎಳೆ ಬೀಳುತ್ತೆ ಅವಾಗ ಆಫ್ ಮಾಡುತ್ತೆ. ಆ ಥರದೊಂದು ಕೃಷಿ ಹೊಂಡಕ್ಕಂತ ನಾವು ಸಪ್ರೇಟಾಗಿ ಮಾಡಿದ್ವಿ, ಅದೊಂದು ಮಾಡಿದ್ವಿ. ಮತ್ತು ಬೋರ್ವೆಲ್ಲಿಗೆ ಅಂತೆಲ್ಲ ಮಾಡಿದ್ವಿ ಕೆಲವೊಂದು. ಮತ್ತು ನೀರಿರುವ ತನಕ ಮೋಟ್ರ್ ಆನ್ ಮಾಡ್ಕೊಂಡು ನೀರು ಖಾಲಿ ಆದಮೇಲೆ ತಕ್ಷಣ ಅದೇ ಆಫ್ ಮಾಡ್ಕೊಳತ್ತೆ. ಮತ್ತು ಕೆಲವು ಇದು ಮೊಬೈಲ್ ಮೋಟ್ರ್ ಕಂಟ್ರೋಲಲ್ಲಿ ನೋಡ್ಕೊಬೋದು ನೀರು ರೆಸ್ಟ್ ಇದೆ, ನೀರು ತುಂಬಿದೆಯಾ ಖಾಲಿ ಇದೆಯಾ ಅದನ್ನೆಲ್ಲ ನೋಡ್ಕೋಬೋದು. ಮೋಟರ್ನ ಆನ್ ಮಾಡ್ಬೋದು ಆಫ್ ಮಾಡ್ಬೋದು, ಅವ್ರು ಎಲ್ಲಿಂದೆಲ್ಲ ಬೇಕಾದರೂ ಆನ್ ಮಾಡ್ಬೋದು ಆಫ್ ಮಾಡ್ಬೋದು. ಅದೇ ಎಸ್ ಎಮ್ ಎಸ್ ಈ ಥರ ಕಳಿಸುತ್ತೆ. ಈ ಥರ ಪ್ರಾಡಕ್ಟ್ ನಮ್ಮವಿದಾವೆ, ನಮ್ದಲ್ಲಂದ್ರೆ ಬೇರೆ ಪ್ರಾಡಕ್ಟು ಇದಾವೆ ಸರ್ ಡಿಜಿಟಲ್. ಆದರೆ ರೈತರು ಆದಷ್ಟು ಡಿಜಿಟಲ್ ಸ್ಟಾರ್ಟ್ರಿಗೆ ಹೋದ್ರೆ ಮೋಟರ್ಗೆ ಸೇಫ್ಟಿ ಅಂತ ನಾವು ಹೇಳ್ತೀವಿ ಸರ್. ಈಗ ನೀವು ಹೇಳಿದ್ರೆ ಡಿಜಿಟಲ್ ಸ್ಟಾರ್ಟರ್ ಅಳವಡಿಸ್ಕೊಂಡ್ರೆ ಹೆಚ್ಚು ಅನುಕೂಲ ರೈತರಿಗೆ ಅಂತ. ಈಗ ಸಾಕಷ್ಟು ಜನ ರೈತರು ಮಾಮೂಲು ಸ್ಟಾರ್ಟರ್ ಅಳವಡಿಸ್ಕೊಂಡಿದ್ದಾರೆ, ಇದು ಏನಾದರೂ ತುಂಬ ದುಬಾರಿ ಅಂತಾನ ರೈತರಿಗೆ? ಯಾಕೆ ಅಥವಾ ಹೆಚ್ಚು ಮಾಹಿತಿ ಮಾರ್ಗದರ್ಶನ ಅವ್ರಿಗೆ ಸಿಕ್ಕಿಲ್ದಲ್ಲೇ ಇದನ್ನ ಈ ಡಿಜಿಟಲ್ ಸ್ಟಾರ್ಟರ್ ಉಪಯೋಗಿಸ್ತಿಲ್ಲ ಹೆಚ್ಚು ರೈತರು ಅಂತ ಅನ್ಸುತ್ತೆ ಸರ್ ನಿಮಗೆ? ಇದು ಆಕ್ಚುಲಿ ಕೆಲವು ರೈತರಿಗೆ ಡಿಜಿಟಲ್ ಸ್ಟಾರ್ಟರ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ಸರ್ ಕೆಲವರಿಗೆ. ಖಂಡಿತ ಕೆಲವರಿಗೆ ಗೊತ್ತಿದ್ರು ಇದು ದುಬಾರಿ ಅನ್ಸುತ್ತೆ, ಇನ್ನು 3,000 ರೂಪಾಯಿ ಜಾಸ್ತಿ ಆಗುತ್ತೆ ಅಂತೀರ. ಹೌದು, ಮೋಟರ್ ಅಲ್ಲಿ ಸುಟ್ರೆ 5,000 ಅಲ್ಲಿ ಇಡ್ತೀರಿ ಸರ್ ವರ್ಷಕ್ಕೆ ಎಲ್ ಟೈಮ್. ಖಂಡಿತ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಉಳಿಸ್ಕೊಡುತ್ತೆ. ಅದನ್ನ ರೈತರು ಪರಿಗಣನೆ ಮಾಡಬೇಕು. ಕೆಲವರು ಗೊತ್ತಿಲ್ಲ ರೈತರಿಗೆ, ಗೊತ್ತಿರೋರಿಗೆ ನಮ್ಗೆ ಗೊತ್ತಿಲ್ಲ ಸರ್ ಈ ಹೇಳ್ತಾ ಇದೀರ ಅಂತ ಕೆಲವರು ಅಂತಾರೆ. ಕೆಲವ್ರು ಗೊತ್ತಿದ್ರು ಅದು ಯೂಸ್ ಮಾಡ್ತಿಲ್ಲ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಈ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಒಂದು 3,000 ಜಾಸ್ತಿ ಇರುತ್ತೆ, ಬಟ್ ಮೋಟರ್ ಸೇಫ್ ಅಲ್ಲೇ ಇರುತ್ತೆ. ಈ ಒಂದು ವರ್ಷಕ್ಕೆ ಎಲೆಕ್ಟ್ರಲ್ಲಿ ಸುಡೋದು, ವರ್ಷಕ್ಕೆ 2-3 ವರ್ಷ ಆದ್ರೂ ಮೋಟರ್ ಸುಡೋದಿಲ್ಲ. ಸುಡೋದಿಲ್ಲ, ಆ ತರದೆಲ್ಲ ಇರುತ್ತೆ ಸರ್. ಈಗ ರೈತರು ಅವಶ್ಯಕತೆ ಬಿದ್ರೆ ಅವರ ಜಮೀನಿಗೆ ಹೋಗಿ ಇವೆಲ್ಲ ಒಂದು ಸೆಟ್ ಮಾಡಿ ಅವರಿಗೆಲ್ಲ ಸುರಕ್ಷಿತವಾಗಿ ಮೋಟರ್ ಅನ್ನ ಮಾಡ್ಕೊಡ ವ್ಯವಸ್ಥೆ ಮಾಡ್ತೀರಾ ನೀವು ನಿಮ್ಮ ಶಾಪ್ಗೆ ತರಬೇಕಾಗತ್ತೆ? ಇಲ್ಲ, ಕೆಲವೊಂದು ಟೈಮು ನಾವು ಬಿಸಿ ಇದ್ದಾಗ ಸೀಸನ್ ಟೈಮಲ್ಲಿ ರೈತರು ನಮ್ಮ ಶಾಪಿಗೆ ಬಹಳಷ್ಟು ಬಂದಿರ್ತಾರೆ. ನಾವು ಆ ಟೈಮಲ್ಲಿ ಹೋಗಕ್ಕಾಗಲ್ಲ, ಫ್ರೀ ಇತ್ತಂದ್ರೆ ನಾವು ಹೋಗಿ ಅದೇನು ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮ್ ಬಂತಂದ್ರೆ ನಾವು ಹೋಗಿ ಅಟೆಂಡ್ ಮಾಡ್ತೀವಿ ಸರ್. ಮಾಡಿ ಏನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡಿ ನಾವು ಇದು ಮಾಡ್ತೀವಿ ಸರ್. ನೀವು ಹೇಳಿದ್ರೆ ಮಾತಾಡ್ತಾ ಈಗ ರೈತರು ಯಾರಾದರೂ ಅಥವಾ ವಿದ್ಯಾಂತ ಯುವಕರು ಈ ಕಲಿಯಕ್ಕೆ ಬಂದರೆ ಅವ್ರಿಗೆ ಇದನ್ನೆಲ್ಲ ಕಲಿಸಿ ತರಬೇತಿ ಕೊಟ್ಟು ಅವ್ರನ್ನ ಒಂದು ನೀವು ಹೇಳ್ದಂಗೆ ಅಲ್ಲಿ ಒಂದು ಸುತ್ತಮುತ್ತ ಒಂದು ಹೋಬಳಿ ಅಥವಾ ತಾಲೂಕುಗಳಲ್ಲಿ ಅವ್ರಿಗೊಂದು ಒಳ್ಳೆ ಉದ್ಯೋಗ ಅವಕಾಶ ಕಲ್ಪಿಸುವಂಥ ಯೋಚನೆ ಆದರೂ ಇದೆಯಾ ನಿಮಗೆ? ಹೌದು ಸರ್, ಖಂಡಿತವಾಗಿ ನಾವು ನೋಡ್ತಾ ಇದೀವಿ. ಅಂತ ಮುಂದೆ ಬಂದರೆ ಯಾರು ಯುವಕರಿಗೆ ನಾವು ಕಲಿಸಕ್ಕೆ ರೆಡಿ ಇದ್ದೀವಿ. ಅವ್ರು ಕಲ್ತಾದ್ಮೇಲೆ ನಮಗೂ ಯೂಸ್ ಆಗುತ್ತೆ, ರೈತರಿಗೆ ಯೂಸ್ ಆಗುತ್ತೆ, ಅವ್ರಿಗೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವರು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ಅವರ ಸ್ವಂತ ಉದ್ಯೋಗವನ್ನು ಮಾಡ್ಕೋಬಹುದು. ಅದರಿಂದ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಸರ್. ಏನಾರ ಬಂದಾಗ ಅವ್ರ ತಾಲೂಕಲ್ಲೇ ಅವರ ಅಪ್ಪ ಪೇರೆಂಟ್ಸ್ ಜೊತೆಗೆ ಇದ್ದು ಅವರೇ ಇದನ್ನ ಉದ್ಯೋಗವನ್ನು ಅವ್ರನ್ನ ಸೃಷ್ಟಿ ಮಾಡ್ಕೊಬಹುದು. ಆ ಥರ ನಾವು ಮಾಡಿಕೊಟ್ಟಿದ್ವಿ ಸರ್, ಕೆಲವೊಂದು ಕಡೆ ಮಾಡಿಕೊಟ್ಟಿದ್ವಿ, ಇನ್ನು ಬಂದು ಬರೋ ಅಂತಾರೆ ನಾವು ಮಾಡಿಕೊಡ್ತೀವಿ ಸರ್. ಸರ್, ನೀವು ಕೊಳವೆ ಬಾವಿ ಅಳವಡಿಸುವಂಥ ಮೋಟರ್ ಸ್ಟಾರ್ಟರ್ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಡ್ರಿ. ಕೆಲವು ರೈತರು ಏನಂದ್ಬಿಟ್ರೆ ಒಂದು ನಿಮ್ಮಂಥ ನುರಿತ ಒಂದು ಕೆಲಸ ಗೊತ್ತಿರೋಂಥ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಅದನ್ನೆಲ್ಲ ರೆಡಿ ಮಾಡಿಸೋದಿಲ್ಲ. ಈ ಒಂದು ಹಳ್ಳಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ವಯರ್ಸುತ್ತದೋ ಏನೋ ಒಂದು ಕಲ್ತ್ಕೊಂಡಿರ್ತಾನೆ, ಅವ್ರನ್ನೇ ಕರ್ಕೊಂಡೋಗಿ ಈ ಥರ ಎಲ್ಲ ಕೆಲಸಗಳು ಮಾಡಿಸ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಎಷ್ಟು ಗೊತ್ತಿರಲ್ಲ, ಸಾಕಷ್ಟು ಸಾರಿ ರೈತರು ತುಂಬ ಇದರಿಂದ ನಷ್ಟ ಹೊಂದ್ತಾರೆ. ಹಂಗಾಗ್ಬಿಟ್ಟು ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಆಕ್ಚುಲಿ ಆ ತರ ಇದ್ರೆ ನಾವು ಏನ್ ಮಾಡ್ಬೇಕು, ರೈತರು ಸ್ವಲ್ಪ ಬೇರೆ ಸ್ವಲ್ಪ ಈಗ ಅನಿವಾರ್ಯ ಕೆಲವೊಂದ್ ಟೈಮ್ ಕರ್ಕೊಂಡು ಹೋಗ್ಲೇಬೇಕು, ಅವ್ನ್ ಬಿಟ್ರೆ ಬೇರೆ ಯಾರಿರಲ್ಲ. ಅವ್ನ್ ಕರ್ಕೊಂಡೋಗಿ ಪದೇ ಪದೇ ಮೋಟರ್ ಹಾಳಾಗತ್ತಂದ್ರೆ ಅವ್ನ್ ಬಿಡ್ಬೇಕು. ಅವನಿಗಿಂತ ಸ್ವಲ್ಪ ಹೆಚ್ಚಿನದಾಗಿ ತಿಳ್ಕೊಂಡ್ರೆ ನಾವು ಕನ್ಸಲ್ಟ್ ಮಾಡ್ಬೇಕು. ಈಗ ಏನಾಯ್ತು ಅಂದ್ರೆ ಕೆಲವರು ಗೊತ್ತೇ ಇರಲ್ಲ, ಫೇಸ್ ನ್ಯೂಟ್ರಲ್ ಅಂತ ಇರುತ್ತೆ. ಈ ಫೇಸ್ ಕೊಡೋ ಜಾಗದಲ್ಲಿ ನ್ಯೂಟ್ರಲ್ ಕೊಟ್ಟಾಗ, ನ್ಯೂಟ್ರಲ್ ಕೊಡದಾಗ ಫೇಸ್ ಕೊಟ್ಟಾಗ ನಮಗೆ ಶಾಕ್ ಹೊಡೆಯುತ್ತೆ, ಕರೆಂಟ್ ಪಾಸ್ ಆಗ್ತಿರತ್ತೆ. ಫೇಸ್ ಕೊಡೋ ಜಾಗದಲ್ಲಿ ಫೇಸ್ ಕೊಟ್ಟು ನ್ಯೂಟ್ರಲ್ ಕೊಟ್ಟದಾಗ ನ್ಯೂಟ್ರಲ್ ಕೊಟ್ಟರೆ ಏನಾಗಲ್ಲ, ಅದು ಮೋಟರ್ಗೆ ಅಷ್ಟು ಇರುತ್ತೆ, ಆನ್ ಆಫ್ ಸ್ವಿಚ್ ಇರುತ್ತೆ, ಫೇಸ್ ಕಂಟ್ರೋಲ್ ಇರುತ್ತೆ. ನಾವು ಸ್ವಿಚ್ ಆನ್ ಮಾಡಿದಾಗ ಲೈಟಿಗೆ ಫೇಸ್ ಕಂಟ್ರೋಲ್ ಇರಬೇಕು, ಅದ್ ಬಿಟ್ಟು ನಾವು ನ್ಯೂಟ್ರಲ್ ಇದು ಮಾಡಿದಾಗ ಫೇಸ್ ರನ್ನಿಂಗ್ ಆಗ್ತಿರತ್ತೆ, ಅದು ಪವರ್ ಕನ್ಸಂಪ್ಷನ್ ವೇಸ್ಟ್ ಆಗುತ್ತೆ, ನಮಗೆ ಶಾಕ್ ಆಗುತ್ತೆ, ಅರ್ಥಿಂಗ್ ಎಲ್ಲ ಪ್ರಾಬ್ಲಮ್ ಅದೆಲ್ಲ ಅವಾಯ್ಡ್ ಆಗುತ್ತೆ. ಅದನ್ನ ನಾವು ಸ್ವಲ್ಪ ಟೆಕ್ನಿಕಲಿ ಕ್ವಾಲಿಫೈಡ್ ಇದ್ದಂತರನ್ನ ಸರಿಪಡಿಸ್ಕೊಂಡ್ರೆ ಒಳ್ಳೇದಾಗ. ಸರ್, ನೀವು ಇನ್ನೂ ಸಾಕಷ್ಟು ಜಮೀನುಗಳಲ್ಲಿ ನೋಡ್ತಾ ಇರ್ತೀರ, ರೈತರು ಮೇನ್ ಕಡೆ ವೈರ್ ಎಲ್ಲೋ ಒಂದು ಕಡೆಯಿಂದ ಎಳ್ಕೊಂಬಂದಿರ್ತಾರೆ, ಸಾಕಷ್ಟು ಡ್ಯಾಮೇಜ್ ಆಗಿರುತ್ತೆ, ತುಂಬ ಅಪಾಯಗಳು ಇರ್ತವೆ, ಇದು ತುಂಬ ಹೆವಿ ಪವರ್ ಅಂತ ಕರೆಂಟು, ಈ ಸುರಕ್ಷತೆ ಬಗ್ಗೆ ಏನಾದರೂ ಸ್ವಲ್ಪ ಹೇಳಲಿಕ್ಕೆ ಆಗುತ್ತಾ ಸರ್ ನಮ್ಮ ರೈತರು? ಹೌದು ಸರ್, ನಾವು ಕೆಲವು ರೈತರನ್ನೆಲ್ಲ ನೋಡಿದ್ದೀವಿ. ಕೆಲವು ರೈತರು 60 ಎಕರೆ ಜಮೀನಿನಲ್ಲಿ ಹೂ ಬೆಳೆದಿದ್ರು ಅಂತ ಹೇಳಿದ್ರು ಐಮಂಗಲದಲ್ಲಿ. ಅವ್ರಿಗೆ ಒಬ್ಬನೇ ಮಗ, ರಾತ್ರಿ ಒಂದು ಶಿಫ್ಟ್ ಮಗ ಹೋಗ್ತಿದ್ದ, ಬೆಳಿಗ್ಗೆ ರಾತ್ರಿ ಹಗಲೊತ್ತು ಒಂದು ಶಿಫ್ಟ್ ತಂದೆ ಹೋಗ್ತಿದ್ದೆ. ಈ ಟೈಮಲ್ಲಿ ಏನಾಗಿದೆ, ಅವನಿಗೆ ರಾತ್ರಿ ಹೋದಾಗ ಸ್ಟಾರ್ಟರ್ನ ತೆಗಿಯಕ್ ಹೋಗಿದಾರ ಡೋರ್ನ, ನೀರೆಲ್ಲ ಫುಲ್ ಬಾಳೆ ಹಾಕಿದ್ರಂತೆ, ಬಾಳೆ ಟೈಮಲ್ಲಿ ಹಸಿ ಆಗ್ಬಿಡಿದೆ. ಅವನು ಚಪ್ಪಲ್ ಹಾಕೊಂಡಿಲ್ಲ, ಕೆಸರ ಅಂತ ಚಪ್ಪಲ್ ಬಿಟ್ಬಿಟ್ಟಾನೆ. ಅದನ್ನ ನಾವು ಯೂಶಲಿ ರೈತರು ಏನ್ ಮಾಡ್ಬೇಕು, ಯಾವಾಗ್ಲೂ ಚಪ್ಪಲ್ ಹಾಕೊಂಡಿರ್ಬೇಕು, ನಮ್ಮ ಮುಖಾಂತರ ಭೂಮಿಗೆ ಕರೆಂಟ್ ಪಾಸ್ ಆಗ್ಬಾರ್ದು, ಅವಾಗ ನಾವು ಬರ್ನಿಂಗ್ ಆಗ್ಬಿಡ್ತೀವಿ. ಖಂಡಿತ ನಮ್ಮ ಮುಖಾಂತರ ಈ ಕಾಯಿಗಳು ಪಕ್ಷಿಗಳು ಲೈನ್ ಮೇಲೆ ಯಾಕೆ ಕೂತಿರ್ತಾವ ಅಂದ್ರೆ ಅವಕ್ಕೆ ಭೂಮಿಗೆ ಟ್ರಾನ್ಸ್ಫರ್ ಆಗಲ್ಲ ಪವರ್. ಖಂಡಿತ ಅವಾಗ ಕರೆಂಟ್ ಹೊಡೆಯಲ್ಲ, ನಮ್ಮ ಮುಖಾಂತರ ಕರೆಂಟ್ ಪಾಸ್ ಆತಂದ್ರೆ ನಾವು ಸುಟ್ಟು ಹೋಗ್ಬಿಡ್ತೀವಿ. ಹಾಗಾಗಿ ರೈತರು ಚಪ್ಪಲ್ ಯೂಸ್ ಮಾಡ್ಕೋಬೇಕು. ಅದು ಕೆಸರಲ್ಲಿ ಇದ್ದಾಗ ನಾವು ಕರೆಂಟ್ ನ ಮುಟ್ಟೋದಾಗ್ಲಿ ಮಾಡಬಾರ್ದು. ಆದಷ್ಟು ನಾವು ಸ್ಟಾರ್ಟರ್ ಹತ್ರ ಸ್ವಲ್ಪ ದಿಬ್ಬ ಮಾಡ್ಕೋಬೇಕು, ನೀರ್ ಪರ್ ನಿಲ್ದಂಗೆ, ಇಲ್ಲ ಬಂಡೆ ಕಲ್ಲು ಹಾಕೋಬೇಕು ಆ ತರ ಇದ್ದಾಗ. ಮತ್ತೆ ಈಗ ರೈತರ ತೋಟದಲ್ಲಿ ಇಲಿಗಳು ಕಾಟ ಬಹಳ ಆಗಿದೆ. ಖಂಡಿತ. ಈಗ ಪಂಪ್ ಸೆಟ್ಗೆ ಸ್ಟಾರ್ಟರ್ಗೆ ವೈರ್ ಹರಿಸ್ಕೊಂಡಿರ್ತಾರೆ, ಅಲ್ಲಿ ಕಡ್ದಿರುತ್ತೆ, ಅದು ಬಾಡಿ ಗ್ರೌಂಡ್ ಆಗಿರುತ್ತೆ, ಅದಕ್ಕೆ ಟಚ್ ಆಗಿರುತ್ತೆ, ಟಚ್ ಆದಾಗ ನಾವು ಹೋಗಿ ಮುಟ್ಟಿದಾಗ ನಮ್ಮನ್ನ ಹಂಗೆ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ರೈತರು ಏನ್ ಮಾಡ್ಬೇಕು, ಆ ಡಬ್ಬಕ್ಕೆ ಅರ್ಥಿಂಗ್ ಮಾಡಿಸ್ಕೋಬೇಕು. ಇನ್ ಕೇಸ್ ಅದರ ಕರೆಂಟ್ ಲೀಕ್ ಆಗ್ತೈತೆ ಅಂದ್ರೆ ಡಿಸ್ಚಾರ್ಜ್ ಆಗುತ್ತೆ, ಫ್ಯೂಸ್ ಹೋಗುತ್ತೆ. ಅದನ್ನ ಅರ್ಥಿಂಗ್ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೇದು ರೈತರು. ಮಾಡಿಸ್ಕೊಳಲ್ಲ ಅದು ಮಾಡಿಸ್ಕೊಂಡ್ರೆ ಒಳ್ಳೇದು. ಡೋರ್ ಏನ ಸಡನ್ ಆಗಿ ಮುಟ್ಟಿದಾಗ ಅದೇನಾರ ಕರೆಂಟ್ ಶಾಕ್ ಕೊಡ್ತಂದ್ರೆ ಡಿಸ್ಚಾರ್ಜ್ ಆಗುತ್ತೆ, ಫ್ಯೂಸ್ ಹೋಗ್ತವೆ, ಇಲ್ಲ ಜಂಪ್ ಹೋಗುತ್ತೆ. ಅದನ್ನ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಕರೆಂಟ್ ಹಂಗೆ ಟ್ರಾನ್ಸ್ಫರ್ ಆಗ್ತಿರತ್ತದು. ಓಹೋ. ನಾವೇನಾರ ಟಚ್ ಮಾಡಿದ ತಕ್ಷಣ ನಮ್ಮ ಮುಖಾಂತರ ಡಿಸ್ಚಾರ್ಜ್ ಆಗುತ್ತೆ, ಅವಾಗ ನಮಗೆ ಅನಾಹುತಗಳ ಚಾನ್ಸ್ ಬಹಳ ಇರುತ್ತೆ. ಅದನ್ನ ರೈತರು ಯೂಸ್ ಮಾಡ್ಕೋಬೇಕು, ನೋಡ್ಕೋಬೇಕು. ಅದಕ್ಕೆ ಏನಾರ ಪೈಪ್ ಏರಿಸಿ ನಾವು ವೈರ್ ಹಾಕೋಬೇಕು, ಟಚ್ ಅನ್ನೋ ಮೆಟಲ್ ಬಾಕ್ಸ್ ಹಾಕಿರ್ತೀವಿ, ಅದರ ಪೈಪ್ ಹಾಕೊಂಡು ನಾವು ವೈರ್ ಹಾಕೊಂಡ್ರೆ ಒಳ್ಳೇದು. ಆ ತರದಲ್ಲೂ ನೋಡ್ಕೊಬೇಕು ರೈತರದ್ದು, ಪ್ರಿಕಾಷನ್ಸ್ ತಗೋಬೇಕು. ಅದ್ ಮುಟ್ಬೇಕಾರೆ ನಾವ್ ಏನಾದ್ರು ಟೆಸ್ಟ್ ಲ್ಯಾಂಪ್ ಇಟ್ಕೊಬೇಕು ಜೋಬಲ್ಲಿ, ಹೋಗ್ಬೇಕಾದ್ರೆ ಮುಟ್ಟಕ್ಕಿಂತ ಡಬ್ಬಕ್ ಟೆಸ್ಟ್ ಲ್ಯಾಂಪ್ ಹಾಕ್ಬೇಕು, ಕರೆಂಟ್ ಪಾಸ್ ಆಗ್ತೈತಿ ಇಲ್ಲೋ, ಇಲ್ಲ ಅಂದ್ರೆ ಮುಟ್ಬೇಕು. ಅದಿತ್ತಂದ್ರೆ ಮುಟ್ಟಕ್ ಹೋಗ್ಬಾರ್ದು, ಬೇರೆ ಏನ್ ಪ್ರಿಕಾಷನ್ ತಂದ ಡಿಸ್ಕನೆಕ್ಟ್ ಮಾಡಿ ಆಮೇಲೆ ನಾವು ಚೆಕ್ ಮಾಡ್ಕೋಬೇಕು. ಆದಷ್ಟು ಸ್ಟಾರ್ಟರ್ ಪೆಟ್ಗೆ ತಗ ನೀರು ಪಾರು ಮಳೆ ನೀರ್ದಂಗೆ ಅದನ್ನ ಸೀಟ್ ಹಾಕೋದು, ನೀರ್ ಬೀಳ್ದಂಗೆ ಅದಕ್ಕೆಲ್ಲ ಸೇಫ್ಟಿ ಮಾಡ್ಬೇಕು. ಮತ್ತೆ ಸ್ಟಾರ್ಟರ್ ಓಡ್ತಾ ಇರ್ಬೇಕಾರೆ ಯಾವ್ದಾರ ವೈರ್ ಹೀಟ್ ಆಗಿ ಕಟ್ ಆಗಿ ಡಬ್ಬಕ್ ಟಚ್ ಆಗಿ ಇಳೇ ಬಿದ್ದಿರುತ್ತೆ, ಕಟ್ ಆಗ್ಬಿಟ್ಟಿರುತ್ತೆ, ಫೀಸ್ ದಪ್ಪ ಹಾಕಿರ್ತಾರ. ಆ ಫೀಸ್ ಹೋದ್ರೆ ಏನಾಗಲ್ಲ, ಫೀಸ್ ಹೋಗ್ಲಿಲ್ಲ ಅಂದ್ರೆ ವೈರ್ ಸುಟ್ಟು ಅಲ್ಲಿ ಡಬ್ಬಕ್ ಟಚ್ ಕೆಳಗೆ ಬಿದ್ದಿರುತ್ತೆ, ಗಮನಿಸ್ಬೇಕು. ಅವಾಗ ನಾವು ವಾರಕ್ಕೊಂದ್ಸಲ ಅಟ್ಲೀಸ್ಟ್ ನೋಡ್ಬೇಕು, ಅದು ಏನ್ ಪ್ರಿಕಾಷನ್ಸ್ ನಾವು ತಗೋಬೇಕು ಅದಷ್ಟು ನೋಡ್ಕೋಬೇಕು, ಮೇಂಟೆನೆನ್ಸ್ ಮಾಡ್ಬೇಕು. ನಾವು ಈ ಬೈಕ್ಗಳು ಕಾರ್ಗಳು ಯಾವ ತರ ತೊಳೆಯೋದು, ಕ್ಲೀನ್ ಮಾಡೋದು ಎಲ್ಲ ಮಾಡ್ತೀವಿ, ಅದೇ ತರ ಒಂದು ಮೇಂಟೈನ್ ಮಾಡ್ಬೇಕು. ಕೆಲವು ಹಾವುಗಳು ಇರ್ತವೆ, ಕೆಲವು ನಮ್ಮ ತರ ಸ್ಟಾರ್ಟ್ಗಳು ತಂದಾಗ ಅದರಲ್ಲಿ ಹಾವುಗಳು ಇಲಿಗಳು ಇರ್ತವೆ, ಅಲ್ಲಿಗಳು ಇರ್ತವೆ, ಅಲ್ಲಿಗಳು ಇರ್ತವೆ, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಹೋಗ್ದಂಗೆ. ಅವೆಲ್ಲ ಬಹಳ ತೊಂದರೆ ಮಾಡ್ತಾರೆ, ನಮಗೆ ತೊಂದರೆ ಮಾಡ್ತಾರೆ, ಬಟ್ ಅವು ಬೇಕಂತ ಮಾಡಲ್ಲ, ಬಟ್ ಅವರು ಊಟಕ್ಕಾಗಿ ಏನೋ ಪ್ರೊಟೆಕ್ಷನ್ಗೋಸ್ಕರ ಬಂದು ಸೇರ್ಕೊಂಡಿರ್ತಾವೆ. ನಾವು ಅದೆಲ್ಲ ಇಲಿಗಳೆಲ್ಲ ಹೋಗ್ದಂಗೆ ಒಳಗಡೆ ಪೈಪ್ ಲೈನ್ ಜಾಸ್ತಿ ಹೋಲ್ ಬಿಡ್ಬಾರ್ದು, ಅದೇ ಫುಲ್ ಭರ್ತಿ ಹಂಗ್ ಮಾಡ್ಬೇಕು, ಏನು ಒಳಗಡೆ ಹೋಗ್ದಂಗೆ ಡೋರ್ ಯಾವಾಗ್ಲೂ ತೆಗ್ದಿಡಬಾರ್ದು. ಮತ್ತೆ ಗಾಳಿ ಆಡ್ಬೇಕಂದ್ರೆ ಸ್ವಲ್ಪ ಅದಕ್ಕೆ ಮೆಸ್ ಕಿಸ್ ಹಾಕೊಂಡು ಗಾಳಿ ಆಡಂಗ್ ಮಾಡ್ಕೋಬೇಕು. ನಾವು ಗಾಳಿ ಆಡ್ಲಿ ಅಂತ ಡೋರ್ ತೆಗ್ದಿಟ್ರೆ ಅದು ಹುಳ ಹೋಗೋದು, ಹಾವು ಹೋಗೋದು, ಇಲಿ ಹೋಗೋದು ಎಲ್ಲ ಆಗ್ತಿರುತ್ತೆ. ಮಳೆಗಾಲದಲ್ಲಿ ರೈತರು ನೋಡೋದೇ ಇಲ್ಲ ಸ್ಟಾರ್ಟರ್ನ. ಖಂಡಿತ ಸರ್. ಅಟ್ ಲೀಸ್ಟ್ ಅಲ್ಲಿ ಕ್ಲೀನ್ ಮಾಡ್ಕೋಬೇಕು, ಹುಲ್ಗಿಲ್ಲು ಇರದಂಗೆ ಜಾಗ ಕ್ಲೀನ್ ಮಾಡ್ಕೋಬೇಕು. ತಿಂಗಳಿಗೆ ಒಂದ್ಸಲ ಯಾರು ನೋಡ್ಬೇಕು ಅಲ್ಲಿ, ಅದೆಲ್ಲ ನೋಡ್ಕೊಬೇಕಾಗುತ್ತೆ ರೈತರದು. ಸ್ವಲ್ಪ ರಕ್ಷಣೆ ನೋಡ್ಬೇಕಾಗತ್ತೆ ಸ್ಟಾರ್ಟ್ರಿಗೂ, ಅದು ಕೊಟ್ರೆ ನಿಮಗೆ ಅದು ರಕ್ಷಣೆ ಮಾಡುತ್ತೆ. ನಾವು ಅದಕ್ಕೆ ರಕ್ಷಣೆ ಕೊಟ್ರೆ ಅದು ನಮ್ಮ ರಕ್ಷಣೆ, ಇಲ್ಲ ಅಂದ್ರೆ ನಮಗೆ ತೊಂದರೆ, ನಮ್ಮ ಜೀವಕ್ಕೆ ನಾವೇ ತೊಂದರೆ ಮಾಡ್ಕೊಳಕ್ ಪರಿಸ್ಥಿತಿ ಆಗುತ್ತೆ. ಅದನ್ನ ಸ್ವಲ್ಪ ರೈತರ ಸ್ವಲ್ಪ ಹೆಚ್ಚು ಗಮನಿಸ್ತಾರೆ, ನೈಟ್ ಅಂತೂ ಯಾರು ಗಮನಿಸೋದೇ ಇಲ್ಲ. ಹೌದೌದು ಸರ್, ರೈತರು ನೋಡ್ಕೊಬೇಕಾಗತ್ತೆ ಸರ್. ಕರೆಂಟ್ ಇನ್ನಂದ್ರೆ ಎಲ್ಲರಿಗೂ ಭಯ ಇರುತ್ತೆ, ಅದನ್ನ ಅವಾಯ್ಡ್ ಮಾಡ್ಕೋಬೇಕು, ನಮಗೆ ತೊಂದರೆ ಮಾಡ್ದಂಗೆ. ಮತ್ತೆ ಪೆಟ್ಟಿಗೆ ತಾಳಿಂದ ವೈರ್ ಎಳ್ಕೊಂಡ್ ಬಂದಿರ್ತಾರೆ, ಕಟ್ಟಿ ಸಿಕ್ಸಿ ಅಲ್ಲೆಲ್ಲ ಸಾಕಷ್ಟು ಡ್ಯಾಮೇಜ್ ಆಗಿರ್ತಾರೆ. ಹೌದು, ಮರದ ಮೇಲೆ ತಂದಿರ್ತಾರೆ, ತಂದಿರ್ತಾರೆ, ಯಾರ ಕಟ್ ಆಗಿ ಬಿದ್ದಿರುತ್ತೆ ಅದ್ರ ಮೇಲೆ ಇನ್ನೊಬ್ಬ ಕಾಲು ಇಡ್ತಾನೆ, ಪ್ರಾಣಿಗಳು ಹೋಗ್ತವೆ, ಎಲ್ಲ ತೊಂದರೆ ಆಗುತ್ತೆ. ಹೆಚ್ಚು ಗಮನಿಸ, ಕೈ ಸಿಗದಂಗೆ ಕಟ್ಟಾಗ್ದಂಗೆ ಎಲ್ಲ ನೋಡ್ಕೊಂಡು ಸ್ವಲ್ಪ ತೊಂದರೆ ಒಳ್ಳೇದು. ಆದಷ್ಟು 3 ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ವೈರ್ ಚೇಂಜ್ ಮಾಡಿ ಬದಲಾವಣೆ ಮಾಡಿ ಹೊಸ ವೈರ್ ಹಾಕ್ಸೋ ಒಂದು ಮಾಡ್ಬೇಕು ಸರ್, ಮಾಡ್ಬೇಕು, ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ನೀವು ರೈತರ ಜಮೀನಿಗೆ ಭೇಟಿ ಕೊಟ್ಟಾಗಲ್ಲಿ ಅರಿವು ಮೂಡಿಸೋ ವಿಷಯಗಳೆಲ್ಲ ತಿಳಿಸ್ತಾ ಇರ್ತಾರ? ನಾವು ತಿಳಿಸ್ತಿರ್ತೀವಿ, ಅವ್ರ ಕಡೆಯಿಂದ ಏನಾರ ಸಜೆಷನ್ ಇತ್ತಂದ್ರೆ ನಾವು ಇನ್ನೊಬ್ಬರಿಗೆ ಹೇಳ್ತೀವಿ ಅದನ್ನ. ಹೌದು, ಅವ್ರದ್ದಾದ್ರೆ ಏನೋ ಪ್ರಾಬ್ಲಮ್ ಆಗಿತ್ತು ಈ ತರ, ನಿಮ್ಗೆ ಆ ಪ್ರಾಬ್ಲಮ್ ಆಗತ್ತಂಗ ವೇಟ್ ಮಾಡ್ಬೇಡ್ರಿ, ಖಂಡಿತ ಖಂಡಿತ ಆ ಪ್ರಾಬ್ಲಮ್ ಬರ್ದಂಗ ನೀವು ನೋಡ್ಕೊಳ್ರಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾವು ಹೇಳ್ತೀವಿ ಸರ್. ಹೌದು, ಸರ್ ನೀವು ಹೇಳಿದ್ರೆ ಇಷ್ಟೊಂದು ಎಲ್ಲ ಈ ಮೋಟರ್ ಸ್ಟಾರ್ಟರ್ ಬಗ್ಗೆ ಸಾಕಷ್ಟು ಎಲ್ಲ ವಿಷಯ ತಿಳಿಸ್ಕೊಟ್ರೆ ನಮ್ಮ ರೈತರಿಗೂ, ಇನ್ನೂ ಏನಾದರೂ ಹೇಳ ಸಾಧ್ಯತೆ ಇದೆಯಾ? ಅಥವಾ ಅಕಸ್ಮಾತ್ ನಮ್ಮ ರೈತರು ಈಗ ಸುಮ್ಮನೆ ಒಂದು ಕಡಿಮೆ ಗುಣಮಟ್ಟದ ಕಡಿಮೆ ರೇಟಿಂದ ನೀವು ಹೇಳಿದ ಕಡಿಮೆ ರೇಟಿಂದ ಒಂದು ಸ್ಟಾರ್ಟರ್ಗಳು ಉಪಕರಣಗಳು ಕೇಬಲ್ಗಳು ಪ್ರತಿಯೊಂದು ವಿದ್ಯುತ್ ಉಪಕರಣಗಳನ್ನೆಲ್ಲ ಸ್ವಲ್ಪ ಕಡಿಮೆ ಆದ್ರೆ ಸಾಕಪ್ಪ ಅನ್ನೋ ರೈತರು ಈಗ ಆ ಒಂದು ಮನೋಭಾವನೆಯಲ್ಲಿದ್ದಾರೆ ರೈತರು, ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಈಗ ನಾವು ಕಡಿಮೆ ಅಂದಾಗ ಕಡಿಮೆ ಸಿಗುತ್ತೆ ಮೆಟೀರಿಯಲ್, ಬಟ್ ನಮ್ಗೆ ಕಡಿಮೆ ಅಂದಾಗ ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಮುಂದೆ ಗುಣಮಟ್ಟದ ವೈರ್ಗಳು ಗುಣಮಟ್ಟದ ಎಲ್ಲ ಪ್ರಾಡಕ್ಟ್ ನ ಉಪಯೋಗಿಸಿದ್ರೆ ಹೆಚ್ಚು ಅನುಕೂಲ, ಹೆಚ್ಚು ಅನುಕೂಲ. ಮುಂದೆ ನಮಗೆ ಅನಾಹುತ ಆಗೋದಾಗ್ಲಿ, ನಾವು ಬೇರೆ ಇನ್ವೆಸ್ಟ್ ಮಾಡೋದಾಗ್ಲಿ, ಅದೆಲ್ಲ ಕಮ್ಮಿ ಆಗುತ್ತೆ. ಈಗ ಪದೇ ಪದೇ ಮೋಟರ್ ಸುಟ್ಟು ಹೋಗೋದೆಲ್ಲ ತೊಂದರೆ ಆಗುತ್ತೆ. ನಾವು ಅಲ್ಲಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಫಸ್ಟ್ಗೆ ಒಂದ್ಸಲ ನಾವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅದು ಆಗುತ್ತೆ. ತಪ್ಪುತ್ತೆ ಅಂತ ನಾವು ಹೇಳ್ತೀವಿ ಸರ್. ಈ ತರ ಎಲ್ಲ ಒಂದು ಆಧುನಿಕತೆಯಾಗಿ ನೀವು ಹೇಳಿದಂತೆ ಎಲ್ಲ ಈ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದ್ರೆ ರೈತರು ಕೊನೆ ಪಕ್ಷ ಎಷ್ಟು ದಿವಸದವರೆಗೆ ಮೋಟರ್ ಕಾಪಾಡಬಹುದು? ಈಗ ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸ್ಬೇಕು ಹೇಳ್ತಿರ್ತಾರೆ ಸರ್, ವರ್ಷದಲ್ಲಿ 4-5 ಸರಿ ಸುಡುತ್ತೆ, ಕೆಲವು ಸರಿ ತಿಂಗಳಿಗೆ 2 ಸರಿ ಸುಡುತ್ತೆ ಸರ್ ಮೋಟ್ರು ಅಂತ ಹೇಳ್ತಿರ್ತಾರೆ, ಇವೆಲ್ಲ ನೀವು ಕೇಳಿರ್ತೀರ? ಹೌದು, ನಾವು ಕೇಳಿದೀವಿ. ರೈತರು ಈ ತರ ಎಲ್ಲ ಸೇಫ್ಟಿ ಸೇಫರ್ ಝೋನ್ ಅಲ್ಲಿ ಮೋಟರ್ ರನ್ ಆಗಿ ನಾವೇನೀಗ ಈಗ ಒಂದ್ ಗಂಟೆಯಿಂದ ನಿಮಗೇನು ಹೇಳಿದ್ವಲ್ಲ, ಹೌದು, ಆ ಸಜೆಷನ್ ಎಲ್ಲ ಅಟ್ ಲೀಸ್ಟ್ 10 ಯೂಸ್ ಮಾಡಿದ್ರಲ್ಲಿ 3 ಏನಾದ್ರು ಒಂದು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ, ಹೌದು, ಯೂಸ್ ಮಾಡ್ಕೊಂಡ್ರೆ ಈಗ 1 ಬಾಳಿಕೆ ಬರೋದು, 2 ಬರುತ್ತೆ ನಿಮಗೆ. ಹೌದು, ಈಗ ಸುಮ್ಮನೆ ಅನವಶ್ಯಕವಾಗಿ ಸುಟ್ಟು ಹೋಗೋದು ಕಮ್ಮಿ ಆಗುತ್ತೆ, ಅನವಶ್ಯಕ ಖರ್ಚು ಕಡಿಮೆ ಮಾಡ್ಕೋಬಹುದು, ಖರ್ಚು ಜಾಸ್ತಿ ಆಗುತ್ತೆ, ನಿಮ್ ಸಮಯ ಹೊರೆ ಆಗುತ್ತೆ, ನಿಮ್ದು ಟೈಮ್ ವೇಸ್ಟ್ ಆಗುತ್ತೆ, ಮನಿ ವೇಸ್ಟ್ ಆಗುತ್ತೆ, ಮತ್ತೆ ಇದ್ರ ಜೊತೆ ಫಸಲು ಹಾಳಾಗ್ಬಿಡುತ್ತೆ, 2-3 ದಿನ ಆಗ್ಬಿಡುತ್ತೆ, 1 ಆದ್ರೂ ಆತೆ ನಿಮಗೆ, ಅದೆಲ್ಲ ನಿಮಗೆ ಅವಾಯ್ಡ್ ಆಗುತ್ತೆ. ಆದಷ್ಟು ನೀವು ಸ್ವಲ್ಪ ಜಾಗರೂಕತೆಯಿಂದ ಸುರಕ್ಷಿತವಾಗಿ ಮೋಟರ್ ರನ್ ಆಗಂಗೆ ಏನ್ ಮಾಡ್ಬೇಕು ಪ್ರಿಕಾಷನ್ಸ್ ತಗೊಂಡ್ ಮಾಡಿದ್ರೆ ಎಲ್ಲಾ ರೀತಿಯಿಂದಲೂ ಎಲ್ಲರಿಗೂ ಅನುಕೂಲ ಆಗುತ್ತೆ, ತಮ್ಮ ಅವ್ರಿಗೊಬ್ಬರಿಗೆ ಅಂತಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಒಳ್ಳೇದೇ. ಈಗ ನಾವು ಇದು 1 2 ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯನ ನಮ್ಮ ರೈತರ ಸುರಕ್ಷತೆ ಬಗ್ಗೆ ಹೆಚ್ಚು ಕಾಳಜಿ ಕೊಟ್ಟು ಮಾತಾಡಿದ್ರಿ ಸರ್, ಇನ್ನು ಏನಾದರೂ ಕಿವಿ ಮಾತು ಹೇಳಂತದ ಇದೆಯಾ ನಮ್ಮ ರೈತ ಬಾಂಧವರಿಗೆ? ಇವರಿಗೆ ರೈತರಿಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ ಸರ್, ಖಂಡಿತ ನಾವು ಇನ್ನು ಕಲಿಯೋದು ಬಹಳ ಐತೆ. ನಾವು ಈಗ 2009 ಏನು 2025 ತನಕ ನಾವು ಈ ತರ ಪ್ರಾಬ್ಲಮ್ಸ್ ನೆಲ್ಲ ನಾವು ತಿಳ್ಕೊಂಡಿದೀವಿ, ನಮಗೆ ಅಷ್ಟು ಟೈಮ್ ಬೇಕಾಗತ್ತೆ. ಹೌದು, ಈಗ ನೀವು ಅಷ್ಟು ಟೈಮ್ ತಗೋಬೇಡ್ರಿ, ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಶಾಪಲ್ಲಿ ಬಂದು ನಮ್ಗೆ ಕನ್ಸಲ್ಟ್ ಮಾಡ್ರಿ. ಹೌದು, ನಿಮಗೆ ಮುಂದೆ ನೀವು ಪ್ರಾಬ್ಲಮ್ ಫೇಸ್ ಮಾಡೋದು ಬೇಡ, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ರಿ. ಹೌದು, ಆ ತರ ಇತ್ತಂದ್ರೆ ನಮ್ಗೆ ಬಂದು ಎನಿ ಟೈಮ್ ನಮ್ಮಲ್ಲಿ ಬೆಳಿಗ್ಗೆ 9:30 ಸಾಯಂಕಾಲ 8 ತನಕ ಇರುತ್ತೆ, ಬಂದು ಕೇಳ್ಕೊಳ್ರಿ, ಏನ್ ಪ್ರಾಬ್ಲಮ್ ಇತ್ತಂದ್ರೆ ನಾವು ರೆಕ್ಟಿಫೈ ಮಾಡ್ತೀವಿ, ಅದಕ್ಕೆ ಸಜೆಷನ್ ಕೊಡ್ತೀವಿ, ಪ್ರಿಕಾಷನ್ಸ್ ಏನ್ ತಗೋಬೇಕಂತ ಹೇಳ್ತೀವಿ, ಈ ತರ ಎಲ್ಲ ಬೇಡಾಗ ನಾವು ಮಾರ್ಗದರ್ಶನ ಕೊಡ್ತೀವಿ ಸರ್. ತುಂಬಾ ದುಬಾರಿ ಏನಾಗಲ್ಲ, ರೈತರಿಗೂ ನೀವು ಒಂದು ರಿಯಾಯಿತಿ ದರದಲ್ಲಿ ಒಂದು ಸೇವೆ ಕೊಡೋದ್ರಿಂದ ಅದನ್ನು ಉಪಯೋಗಿಸಬೇಕು. ಈಗ ನಾವು ಇಂಜಿನಿಯರಿಂಗ್ ಆಗಿ ನಾವು ಈ ತರ ಸರ್ವಿಸ್ ಕೊಡ್ತೀವಿ ಅಂದ್ರೆ ನಮಗೆ ಲಾಸ್, ರೈತರಿಗೆ ಅದು ಉಪಯೋಗನೇ. ಉಪಯೋಗ ನಾವು ಇಂಜಿನಿಯರಿಂಗ್ ಆಗಿ ಅವರಿಗೆ ನಮ್ಮ ಉಪಯೋಗ ತಗೋಬೇಕು ಅವರು. ಖಂಡಿತ ಖಂಡಿತ, ಈಗ ಯಾವ್ದೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಹೋಗಿ ಉದ್ಯೋಗ ಸೇರ್ಕೊಂಡ್ರೆ ಲಕ್ಷಗಟ್ಟಲೆ ಸಂಬಳ ತಗೋಬಹುದಿತ್ತು ನೀವು. ಅದನ್ನೇ ಹೇಳ್ತಾರೆ, ಇದನ್ನ ಕೆಲವರು ಮನೆಯಲ್ಲಿ ಹೇಳ್ತಾರೆ, ಬೇರೆಯವ್ರು ಹೇಳ್ತಾರೆ, ಬೇರೆಯವರೆಲ್ಲ ಹೆಂಗಿದ್ರೆ ನೀನ್ ಹಾಕಿ ಈ ಪೊಸಿಷನ್ ಬಂದ್ಬಿಡಿದೆ ಅಂತ. ಬಟ್ ನನಗೆ ಅರ್ನಿಂಗ್ಸ್ ಮಾಡೋದು ಇಷ್ಟ ಆಗ್ಲಿಲ್ಲ, ನನ್ನ ಟೆಕ್ನಾಲಜಿನ ರೈತರಿಗೆ ಸರ್ವ್ ಮಾಡಬೇಕು, ಮತ್ತೆ ಗ್ರಾಹಕರಿಗೆ ಕೊಡಬೇಕು. ನಾವು ರೈತರಿಗೆ ಅಂತಲ್ಲ ಸರ್, ಕೆಲವೊಂದು ರೆಸಿಡೆನ್ಶಿಯಲ್ ಪರ್ಪಸ್ ನಾವು ಮಾಡಿದ್ವಿ, ಆಟೋಮೆಟಿಕ್ ಲೆವೆಲ್ ಕಂಟ್ರೋಲರ್ ಅಂತ ಮನೆಗಳಿಗೆ ಹಾಕ್ತಾರೆ ಮನೆಗಳಲ್ಲಿ, ಟ್ಯಾಂಕ್ ತುಂಬಿದ ತಕ್ಷಣ ಆಫ್ ಹಂಗೆ ಖಾಲಿ ಆದಂಗೆ ಈ ತರದ ನಾವು ಯಾಕೆ ಮಾಡಿದ್ವಿ ಅಂದ್ರೆ ಇದನ್ನ ನಾವು ರೈತರಿಂದಲೇ ನಾವು ಪ್ರಾಫಿಟ್ ತಗೊಳಕ್ ಆಗ್ತಿಲ್ಲ ಸರ್. ಕೆಲವೊಂದು ಟೈಮ್ 6 ಸೀಸನ್ ಇರೋ ಟೈಮಲ್ಲಿ ನಮಗೆ ಅದರ ಬೆನಿಫಿಟ್ ಇರಲ್ಲ ಸರ್, ಮಳೆಗಾಲ ಟೈಮಲ್ಲಿ ನಾವು ಕಂಪ್ನಿ ನಡೆಸಬೇಕಂದ್ರೆ ಬೇರೆದು ಒಂದು ದಾರಿ ನೋಡ್ಕೋಬೇಕಾದ ಸರ್. ನಾವು ಹಾಗಾಗಿ ಈ ತರ ಕೆಲವೊಂದು ಮನೆಗಳಲ್ಲಿ ಅಳವಡಿಸತಕ್ಕಂತ ಮೋಟರ್ಗಳಿಗೂ ಎಲ್ಲ ಸರ್ವಿಸ್ ಕೊಡ್ತೀವಿ ಸರ್. ನಾವು ನಮ್ದು ಕ್ಯಾಶ್ ಫ್ಲೋ ಆಗ್ಬೇಕು ಸರ್, ಮೂವ್ಮೆಂಟ್ ಆಗ್ಬೇಕು, ಇಲ್ಲಾಂದ್ರೆ ನಮ್ದು ಯೂನಿಟ್ ಸ್ಟಾಪ್ ಆಗೋ ಚಾನ್ಸ್ ಇರುತ್ತೆ. 6 ನಾವು ಬಡಿಯ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ನಮಗೆ ತೊಂದರೆ ಆಗುತ್ತೆ, ನಮ್ದು ಫ್ಯಾಮಿಲಿ ನಾವು ಸಾಕ್ಬೇಕಂದ್ರೆ ನಮಗೂ ಕಷ್ಟ ಆಗುತ್ತೆ. ಹಂಗಾಗಿ ನಾವು ಇದ್ರ ಜೊತೆಗೆ ಈ ತರ ಇತ್ತಂದ್ರೆ ಯಾರೋ ಯುವಕರು ಇತ್ತಂದ್ರೆ ನಮಗೆ ಈ ತರ ಎಲ್ಲ ಅಡ್ವೈಸ್ ಕೊಡ್ತೀವಿ ಸರ್. ಬದುಕಕ್ಕೆ ಏನ್ ಬೇಕು, ರೈತರಿಗೆ ಏನ್ ಕೊಡ್ಬೇಕು, ನಾವು ನಮ್ಮ ಟೆಕ್ನಾಲಜಿನ ಹೆಂಗ್ ಸರ್ ಸರ್ವ್ ಮಾಡ್ಬೇಕು. ಅವ್ರು ನಮ್ಗೆ ಕಸ್ಟಮರ್ಗೆ ಏನ್ ಕೇಳ್ತಾನೆ, ಕಸ್ಟಮರ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ತಾನೆ, ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಬೇಕು. ಖಂಡಿತ ಸರ್, ಆ ಸಾಲ್ವ್ ಮಾಡಿದಾಗ ಅವ್ನು ನಮ್ಮ ಹತ್ರ ಬರ್ತಾನೆ, ಇನ್ನೊಬ್ರಿಗೆ ಹೇಳ್ತಾನೆ. ನಾವು ಅವನಿಗೆ ಪ್ರಾಬ್ಲಮ್ಸ್ ಮಾಡ್ಬಿಟ್ರೆ ಅವ್ನು ಇನ್ನೊಬ್ಬರಿಗೆ ಬರೋದಿಲ್ಲ, ಅವನು ಬರೋದಿಲ್ಲ. ನಾವು ಕಸ್ಟಮರ್ನ ಅದು ಯೂಶಲಿ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಅವಾಗ ತನ್ನಿಷ್ಟಕ್ಕೆ ತಾನೇ ಮನೆಗೆ ಬಂದೇ ಬರುತ್ತೆ, ಅವಾಗ ನಮಗೂ ಜೀವನಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಕಸ್ಟಮರ್ ಏನ್ ಪ್ರಾಬ್ಲಮ್, ನಾವು ಪ್ರಾಡಕ್ಟ್ಗಳು ಮಾಡ್ತೀವಿ, ಕೆಲವೊಂದು ಏನ್ ಪ್ರಾಡಕ್ಟ್ ಮಾಡ್ತೀವಿ ಅಂದ್ರೆ ಈ ಮಾರ್ಕೆಟ್ ಅಲ್ಲಿ ಸಿಗೋ ಪ್ರಾಡಕ್ಟ್ ನಾವು ಕಡಿಮೆ ಮಾಡ್ತೀವಿ ಸರ್. ಮಾರ್ಕೆಟ್ ಅಲ್ಲಿ ಏನಿರಲ್ಲ, ಏನ್ ಫೇಸ್ ಮಾಡ್ತಿದ್ದಾರೆ ಪ್ರಾಬ್ಲಮ್ಸ್ ನ, ಅದಕ್ಕೆ ನಾವು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದೀವಿ ಸರ್. ಹಾಗಾಗಿ ನಮಗೆ ಮಾರ್ಕೆಟಿಂಗ್ ಮಾಡೋದು ಈಸಿ ಆಗತ್ತೆ, ಅವರೇ ಹುಡ್ಕೊಂಡ್ ಬರ್ತಾರೆ. ಈ ಚಿತ್ರದುರ್ಗದಲ್ಲಿ ಒಂದು 200 ಅಂಗಡಿ ಇದಾವೆ, ರೈತರು ಕೆಲವರು ಅಲ್ಲಿ ಹೋಗಲ್ಲ, ನಮ್ಮ ಹತ್ರ ಬರ್ತಾರೆ, ನಮ್ದು ಎಲ್ಲೋ ದೂರ ಇದೆ, ಯಾಕೆ ಬರ್ತಾರೆ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಒಳ್ಳೆ ಸರ್ವಿಸ್ ಕೊಡ್ತೀರಾ, ಒಬ್ಬರಿಂದ 4 ಜನ ಕೇಳ್ತಾರೆ, ಧನಂಜಯ ಅವ್ರ ಹತ್ರ ಬಂದ್ರೆ ಈ ಪ್ರಾಬ್ಲಮ್ ಗೆಲ್ಲ ಸಾಲ್ವ್ ಸಿಗುತ್ತೆ. ಹಾಗಾಗಿ ನಮಗೆ ರೈತರು ನಾವು ಹುಡ್ಕೊಂಡ್ ಬರ್ತಾರೆ, ಬೇರೆ ಅಂಗಡಿಗಳು ಕೇಳ್ಕೊಂಡು ಬರ್ತಾರೆ, ಆ ತರ ಇದೆ. ನಾವಲ್ಲಿ ನಾವು ಗುರುತಿಸ್ಕೊಂಡಿದಂಗೆ ಈಗ ನಾವು ಡಿಸ್ಟಿಕ್ ಅಲ್ಲಿ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಿಮ್ಮ ನೋಡಿದೀವಿ ಸರ್, ಯೂಟ್ಯೂಬ್ ಅಲ್ಲಿ ನಿಮ್ ಮಾತ್ರ ಬಂದಿದೀವಿ ಬಂದಿದೀವಿ. ನಮಗೆ ಕೃಷಿ ಮೇಳದಲ್ಲಿ ಎಷ್ಟೋ ರೈತರು ನಿಮ್ ಶಾಪ್ ನೋಡಿದೀವಿ ಸರ್ ಅಂತ ಹೇಳ್ತಾರೆ, ಈ 1000 ಜನದಲ್ಲಿ 100 ಜನ ಹೇಳಿದ್ರೆ ನಮ್ಗೆ ಅದ್ಲೇ ಖುಷಿ ಆಗುತ್ತೆ. ಈ ತರ ನಮ್ಗೆ ಪ್ರಾಬ್ಲಮ್ಸ್ ಆಗತ್ತೆ, ಕೆಲವೊಂದ್ ಟೈಮ್ ನಾವು ಈ ಉದ್ಯೋಗಕ್ಕೆ ಯಾಕೆ ಬಂದ್ವಿ ಅನ್ಸುತ್ತೆ, ಬಟ್ ನಮ್ಗೆ ಕೊಡೋ ಸರ್ವಿಸ್ ಇರಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಈಗ ನಿಮ್ಮ ಸೇವೆ ಪಡೆದಂತ ಉಪಯೋಗ ಪಡೆದಂತ ರೈತರ ಪ್ರತಿಕ್ರಿಯೆ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ರೈತರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಸರ್? ನಾವು ಎಷ್ಟೊಂದು ಸಫರ್ ಮಾಡ್ತಿದ್ವಲ್ಲ ಅದೆಲ್ಲ ನಮಗೆ ಹೋಗ್ಬಿಡುತ್ತೆ, ನಾವು ಮಾಡಿದ್ಕೊಂಡು ಸಾರ್ಥಕ ಆಯ್ತಲ್ಲ ದೃಷ್ಟಿಯಿಂದ ನಮಗೆ ಇದಾಗತ್ತೆ ಸರ್. ಇನ್ನೂ ಮಾಡಬೇಕು, ಇನ್ನೂ ಈ ತರ ಅವ್ರಿಗೇನು ಪ್ರಾಬ್ಲಮ್ಸ್ ಇದೆ ಸಾಲ್ವ್ ಮಾಡಬೇಕು. ಆಕ್ಚುಲಿ ಬೇರೆಯವ್ರು ಮಾಡೋಕ್ಕಾಗಲ್ಲ, ನಾವು ಟೆಕ್ನಿಕಲ್ ಇದಾವೆ. ಈ ಕೆಲವು ಬ್ರಾಂಡೆಡ್ ಕಂಪ್ನಿಗಳಿದಾವೆ, ರೈತರಿಗೆ ಈ ತರ ಪ್ರಾಡಕ್ಟ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಅವರಿಗೆ ಪ್ರಾಬ್ಲಮ್ಸ್ ಗೊತ್ತಿರಲ್ಲ. ಈಗ ಸಾವಿರಾರು ಜನ ಇಂಜಿನಿಯರ್ಸ್ ಇರ್ತಾರೆ, ಅವ್ರಿಗೆ ಪ್ರಾಬ್ಲಮ್ಸ್ ಗೊತ್ತಿರಲ್ಲ. ನಮಗೆ ಪ್ರಾಬ್ಲಮ್ಸ್ ಗೊತ್ತಿದಾಗ ನಾವು ಸಾಲ್ವ್ ಮಾಡೋದು ಶಕ್ತಿನೇ ಇದೆ ನಮಗೆ, ಅದನ್ನ ನಾವು ರೆಕ್ಟಿಫೈ ಮಾಡ್ತೀವಿ. ಇದರಲ್ಲಿ ನಾವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ಆಸ್ ಎ ಕಸ್ಟಮರ್ ಆಗಿ ನಾವು ಇದರಲ್ಲಿ ಪ್ರಾಡಕ್ಟ್ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಸರ್. ಒಂದು 10-15 ಜನ ಇಂಜಿನಿಯರ್ಸ್ ಮಾಡೋ ಕೆಲಸ ನಾವು ಒಬ್ಬರೇ ಮಾಡಿದ್ವಿ ಸರ್. ಹಾಗಾಗಿ ನಮಗೆ ಇದು ಟೈಮ್ ಹಿಡಿತು, ಬಟ್ ಟೈಮ್ ಹಿಡಿದ್ರೂ ನಮಗೆ ಪ್ರಾಡಕ್ಟ್ ಯೂಸ್ಫುಲ್ ಆಗಿದೆ ಅಂತ ನಾವು ಅಂದ್ಕೊಂಡ್ವಿ ಸರ್. ಸರ್, ಎರಡು ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ಈ ಒಂದು ಕೊಳವೆ ಬಾವಿಗಳಿಗೆ ಅಳವಡಿಸುವಂಥ ಮೋಟರ್ ಸ್ಟಾರ್ಟರ್ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳು ನಿಮ್ಮ ಹತ್ರ ತಿಳ್ಕೊಬೋದು. ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಮತ್ತೊಮ್ಮೆ ನಮ್ಮ ಆಕಾಶವಾಣಿಗೆ ಕರೆಸಿ ಇನ್ನೂ ಹೆಚ್ಚಿನ ವಿಷಯ ನಮ್ಮ ರೈತರಿಗೆ ತಿಳಿಸ್ಕೊಡ್ತಾ ಹೋಗೋಣ ಅಂತೆ. ಮುಂದೆ ಇನ್ನು ಬೇರೆ ಹೊಸ ಆಧುನಿಕತೆ ಏನಾದರೂ ಅಳವಡಿಸಬೇಕು, ಇನ್ನು ಏನಾದರೂ ಇಂಪ್ರೂವ್ಮೆಂಟ್ ತರಬೇಕು ಅನ್ನೋ ಉದ್ದೇಶ ಏನಾದರೂ ಇಟ್ಕೊಂಡಿದ್ರೆ ಮುಂದಿನ ಯೋಜನೆಗಳು ಏನಿದಾವೆ ಸರ್ ನಿಮ್ಮವು? ಮುಂದಿನ ಯೋಜನೆಗಳು, ಈಗ ರೈತರು ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಕೇಳ್ತಾರೆ ಸರ್. ಸ್ಮಾರ್ಟ್ ಅಂದ್ರೆ ಅವರು ವರ್ಕ್ ಸ್ಮಾರ್ಟ್ ಆಗಿರ್ಬೇಕು. ಹೌದು, ಈಗ ಆಟೋಮೆಟಿಕ್ ಆಗಿ ಒಂದ್ ತೋಟ ಇರುತ್ತೆ 4 ಎಕರೆ, ಅದ್ರ 2 ಎಕರೆ ನೀರು ಹೋಗ್ಬೇಕು, ಇನ್ನು 2 ಎಕರೆ ಸ್ಟಾಪ್ ಆಗ್ಬೇಕು. ಯಾಕಡೆ ಡ್ರೈ ಜಾಸ್ತಿ ಆಗಿದೆ ಆ ಕಡೆ ವಾಟರ್ ಫ್ಲೋ ಆಗ್ಬೇಕು, ಮತ್ತೆ ವಾಲ್ಗಳು ಚೇಂಜ್ ಆಗ್ಬೇಕು ಆಟೋಮೆಟಿಕ್ ಆಗಿ. ನೀರು ಅದು ಯಾಕಡೆ ಜಾಸ್ತಿ ಒಣಗಿರುತ್ತೆ ಆ ಕಡೆ ಟೂವರ್ಸ್ ಹೋಗಂಗೆ, ಯಾಕಡೆ ವೆಟ್ ಆಗಿದೆ ಅಂದ್ರೆ ಹಸಿ ಆಗಿದೆ ಅದನ್ನ ಸ್ಟಾಪ್ ಮಾಡ್ಬೇಕು. ಆತರ ಆಟೋಮೆಟಿಕ್ ವಾಲ್ನ ಕೇಳ್ತದೆ ರೈತರು, ನಾವು ಅದನ್ನ R&D ಮಾಡ್ತಾ ಇದೀವಿ ಸರ್. ಇನ್ನೊಂದು 1-2 ವರ್ಷದಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಯೋಜನೆ ರೂಪಿಸ್ಕೊಂತ ಇದ್ರ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ನಿಮ್ಗೆ ಈ ಒಂದು ಕೆಲ ಈ ಕಾರ್ಯಕ್ಕೆ ಯಾವ ರೀತಿ ಸಹಕಾರ ಸಿಗುತ್ತೆ? ನಮಗೆ ನಮ್ಮ ತಮ್ಮರೊಬ್ರು ಬ್ಯಾಂಕ್ ಮ್ಯಾನೇಜರ್ ಇದಾರೆ ಸರ್ ಕೆನರಾ ಬ್ಯಾಂಕ್ ಅಲ್ಲಿ. ಅವರು ಇದರಿಂದ ನಾವಿಗೆ ಈ ತರ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಮ್ಯಾನೇಜರ್ ಅವ್ರು ಮಾಡ್ತಾರೆ ಫೈನಾನ್ಶಿಯಲ್ ಅಲ್ಲಿ. ಈಗ 10 ವರ್ಷದಿಂದ ನಾವು ಏನು ಅರ್ನಿಂಗ್ಸ್ ಮಾಡಕ್ ಆಗ್ಲಿಲ್ಲ, ಆ ಟೈಮಲ್ಲಿ ಅವ್ರು ಕೈ ಹಿಡಿದಿದ್ದಾರೆ ಅಪ್ಪ ಅಮ್ಮ ಅವರೆಲ್ಲ, ನಿನ್ನ ಬೇಕಾದ್ ಮಾಡು ರೈತರಿಗೆ ನಾವು ಸಹಕಾರ ಸಹಕಾರ ಮಾಡಿದರೆ ಹೆಂಡತಿ ಆಗ್ಲಿ ಅವರೇ ಆಗ್ಲಿ ಎಲ್ಲಾರು ನಮಗೆ ಏನ್ ಬೇಕಾದ್ರು ಸಹಕಾರ ಕೊಡ್ತಾ ಇದಾರೆ. ನಾವು ಹಂಗಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ರೈತರಿಗೆ ಅನುಕೂಲ ಆಗ್ಲಿ ಅಂತ. ಈಗ ನಾವು ಎಲ್ಲೋ ಇದ್ವಿ, ಎಲೆ ಮರೆಕಾಯಿ ಹಂಗೆ ತಮ್ಮ ಆಕಾಶವಾಣಿ ಹಿಂಗೆ ಗುರುತಿಸಿ ನಮ್ಮನ್ನ ಇಲ್ಲಿ ಕರ್ಕೊಬಂದು ನಮ್ಮ ಟೆಕ್ನಾಲಜಿನ ನಮ್ಮ ರೈತರಿಗೆ ಉಪಯೋಗ ಅಲ್ಲ ಅಂತ ಗುರುತಿಸ್ತಾರ. ಅದೇ ತರ ನಮ್ಗೆ ಬೇರೆ ಬೇರೆ ಗುರುತಿಸಿ ಕರೆದಿದ್ದಾರೆ, ಹೋಗ್ತಿರ್ತೀವಿ, ರೈತರಿಗೆ ಅನುಕೂಲ ಆಗುತ್ತೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಸರ್. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಸರ್, ರೈತರಿಗೋಸ್ಕರ ಈ ಕೆಲಸ ಇದೇ ರೀತಿ ಮುಂದುವರಲಿ ಅಂತ ಆಕಾಶವಾಣಿ ಹಾರೈಸುತ್ತೆ ನಿಮಗೆ. ತಾವು ಇಲ್ಲಿವರೆಗೂ ಬಂದು ನಮ್ಮ ಆಕಾಶವಾಣಿವರಿಗೆ ಸಾಕಷ್ಟು ಎರಡು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯ ತಿಳಿಸ್ಕೊಟ್ರೆ ನಮ್ಮ ರೈತ ಬಾಂಧವರಿಗೆ ಇದು ಹೆಚ್ಚು ಉಪಯೋಗ ಆಗಿದೆ ಅಂತ ನಾವು ತಿಳ್ಕೊಂತೀವಿ. ಇನ್ನೂ ಏನಾದರೂ ಹೆಚ್ಚಿನ ಸಮಸ್ಯೆ ಸಂದೇಹಗಳು ಬಂದರೆ ಚಿತ್ರದುರ್ಗದಲ್ಲಿ ನಿಮ್ಮ ಅಂಗಡಿಗೆ ನೇರವಾಗಿ ಭೇಟಿ ಕೊಟ್ಟು ನಿಮ್ಮ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು, ಅಥವಾ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ರು ನೀವು ಹೆಚ್ಚಿನ ಮಾಹಿತಿಯನ್ನು ರೈತರಿಗೆ ತಿಳಿಸ್ಕೊಡೋಕೆ ಆಸಕ್ತಿ ಹೊಂದಿದ್ರ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ಮತ್ತೊಮ್ಮೆ ಹೇಳಿ ಸರ್? ಕೆಲವು ರೈತರು ಏನ್ ಮಾಡ್ತಾರೆ, ಅಲ್ಲಿ ಬರೋಕ್ಕಾಗಲ್ಲ ಆ ಟೈಮ್, ಎಲ್ಲಾ ಟೈಮಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನಾವು ಕಾಲ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9-88-0-2-3-8-9-9-4, ಅದೇ ತರ ಇನ್ನೊಂದು ಸಂಖ್ಯೆ 8-3-1-0-5-1-1-1-4-0. ಇದಕ್ಕೆ ಅವ್ರಿಗೆ ಯಾವ ಟೈಮಲ್ಲಿ ಪವರ್ ಬಂದಿರುತ್ತೆ, ಪವರ್ ಬಂದಾಗ್ಲೇ ಅವ್ರ ಪ್ರಾಬ್ಲಮ್ಸ್ ಗೊತ್ತಾಗದ. ಆ ಟೈಮಲ್ಲಿ ನಮಗೆ ಫ್ರೀ ಇತ್ತಂದ್ರೆ ನಾನು ರಿಸೀವ್ ಮಾಡಿ ಅವ್ರ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಅದೇ ತರ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ಇನ್ ಕೇಸ್ ನಮ್ಮ ಇಲ್ಲೇ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಇರೋದ್ರಿಂದ ರೈತ ಬಾಂಧವರು ಬಂದು ನಮ್ಮ ಶಾಪ್ ಅಲ್ಲಿ ಬಂದು ಯಾವ ಪ್ರಾಡಕ್ಟ್ ಇದಾವೆ ಆ ಪ್ರಾಡಕ್ಟ್ ನ ವಿವರಣೆ ನೋಡಬಹುದು, ಮಾಹಿತಿ ಪಡ್ಕೋಬಹುದು, ನಮ್ಮಲ್ಲಿ ಇರತಕ್ಕಂಥದ್ದು ಅವರಲ್ಲಿ ಇರತಕ್ಕಂಥದ್ದು ಕಂಪೇರ್ ಮಾಡಬಹುದು. ಇದರಿಂದ ಏನಾಗುತ್ತೆ, ಅದರಿಂದ ಏನ್ ಅನುಕೂಲ ಆಗುತ್ತೆ ಅದನ್ನ ತಿಳ್ಕೊಂಡು ವಿಚಾರಿಸ್ಕೊಂಡು ಬಂದು ಕುಲಂಕುಷವಾಗಿ ಇನ್ಫಾರ್ಮೇಶನ್ ತಗೋಬೇಕಂತ ನಾನು ಕೇಳ್ಕೊಂಡಿದ್ದೆ ಸರ್. ಇಲ್ಲೇ ಚಿತ್ರದುರ್ಗದಲ್ಲಿ ಒಳಕೆ ರೋಡ್ ಅಲ್ಲಿ ಮಾರಮ್ಮ ದೇವಸ್ಥಾನ ಎದುರುಗಡೆ ಇದೆ, ರೈತ ಬಾಂಧವರು ಯಾವ ಟೈಮಲ್ಲಿ ಬಂದು ಮಾತಾಡ್ಕೊಂಡು ಹೋಗ್ಬೋದು ಅಂತ ಕೇಳ್ಕೊಂತೀನಿ ಸರ್. ನಿಮ್ಮ ಅಂಗಡಿ ಹೆಸರು ಏನಂತ ಗುರುತಿಸಬೇಕು? ನಮ್ಮ ಶಾಪ್ ಹೆಸರು ದುರ್ಗಾ ಪವರ್ ಕಂಟ್ರೋಲರ್ಸ್ ಅಂತ. ದುರ್ಗಾ ಅಂದ್ರೆ ನಮ್ಮ ಚಿತ್ರದುರ್ಗದ ಹೆಸರು ಇಟ್ಟಿದ್ವಿ. ಪವರ್ ನ ಯಾವ ತರ ಕಂಟ್ರೋಲ್ ಮಾಡ್ಬೇಕಂತ ನಾವು ಪವರ್ ಯೂಸ್ ಮಾಡಿದ್ವಿ. ಕಂಟ್ರೋಲ್ ಮಾಡೋದ್ ಹೆಂಗೆ ಅಂದ್ರೆ ಆನ್ ಮಾಡೋದ್ ಹೆಂಗೆ, ಆಫ್ ಮಾಡೋದ್ ಹೆಂಗೆ, ಪ್ರಿಕಾಷನ್ಸ್ ನ ಪವರ್ ನ ಯಾವ ತರ ಪ್ರೊಟೆಕ್ಷನ್ ಮಾಡ್ಬೇಕಂತ ನಾವು ಇದಂಗೆ ಅಂಗಡಿನ ಡಿಫ್ರೆಂಟ್ ಆಗಿ ನಾವು ಇಟ್ಟಿದ್ವಿ. ಬಂದು ಭೇಟಿ ಮಾಡ್ಬೋದು, ಭೇಟಿ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಸಿಗುತ್ತೆ, ಬಹಳ ಸಂತೋಷ ಸರ್. ರೈತ ಬಾಂಧವರೇ, ಧನಂಜಯ ಅವರನ್ನ ಸಂಪರ್ಕ ಮಾಡ್ಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತಾನೆ, 9-88-0-2-3-8-9-9-4, ಮತ್ತೊಂದು ಸಂಖ್ಯೆ 8-3-1-0-5-1-1-4-0. ಬಹಳ ಸಂತೋಷ ಸರ್. ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕೊಳವೆ ಬಾವಿಗೆ ಅಳವಡಿಸುವಂತಹ ಮೋಟರ್ ಸ್ಟಾರ್ಟರ್ನ ವೈಶಿಷ್ಟ್ಯತೆಗಳ ಬಗ್ಗೆ ಸಾಕಷ್ಟು ವಿಷಯನ ಎರಡು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಹೆಚ್ಚು ನಮ್ಮ ರೈತರಿಗೆ ಉಪಯೋಗ ಆಯ್ತು ಅಂತ ನಾವು ತಿಳ್ಕೊಂಡಂತೆ. ಇಲ್ಲಿ ಸಾಕಷ್ಟು ರೈತರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಎಲ್ಲ ರೈತರಿಗೂ ನಮ್ದು ಈ ಟೆಕ್ನಾಲಜಿನ ಅವ್ರ ಪ್ರಾಬ್ಲಮ್ನ ಏನು ತೊಂದರೆಗಳನ್ನ ಪಡ್ತಿದ್ದಾರೆ ಅದನ್ನೆಲ್ಲ ನಿವಾರಿಸ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಅದಕ್ಕೆ ನಾವು ಉತ್ಪೂರ್ವಕವಾದ ಧನ್ಯವಾದಗಳನ್ನು ನಿಮ್ಮ ಆಕಾಶವಾಣಿ ಚಿತ್ರದುರ್ಗಕ್ಕೆ